ಹಾಗೂ ಪೌರ ಕಾರ್ಮಿಕರ ದಿನಾಚರಣೆ, ರಾಜ್ಯದೆಲ್ಲೆಡೆ ಸ್ವಚ್ಛತಾ ಸೇವಾನಿರತರ ಬಗ್ಗೆ ಮೆಚ್ಚುಗೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಆಕಾಶವಾಣಿ ಕಲಬುರಗಿ, ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿರಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ನಂತರ ತಜ್ಞವಾಣಿಯಲ್ಲಿ ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಉಪಯುಕ್ತತೆ, ಬೇಸಾಯ ಮತ್ತು ರೈತರಿಗೆ ಅವಕಾಶಗಳು ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಪ್ಲಾಂಟೇಷನ್ ಸಾಂಬಾರು ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಜಗದೀಶ್ ಚಂದ್ರ ಹಿರೇಮಠ್ ಅವರಿಂದ ಮಾಹಿತಿ, ನಂತರ ಹನುಮಂತಬಾಯಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳುವಿರಿ. ಈಗ ಕೆಲವು ಜಾಹೀರಾತುಗಳು, ನಂತರ ನಿತ್ಯ ಮೇಘ ಸಂದೇಶ ಕೇಳುವಿರಿ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಸಚಿವೆ. ರಾಜ್ಯದ ಯಾವುದೇ ಮೂಲೆಯಲ್ಲಿ ಅನಾಥ, ನಿರ್ಗತಿಕ, ಭಿಕ್ಷಾಟನೆಯಲ್ಲಿ ತೊಡಗಿರುವ ಬಾಲ ಕಾರ್ಮಿಕರು ಮತ್ತು ಮಕ್ಕಳ ಮೇಲೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ, ಹಲ್ಲೆ, ಕಿರುಕುಳ ಮತ್ತು ಬಾಲ್ಯ ವಿವಾಹ ಮಾಡುವುದು ಹಾಗೂ ಕಾನೂನುಬಾಹಿರವಾಗಿ ಮಕ್ಕಳನ್ನು ದತ್ತು ನೀಡುವುದು ಕಂಡು ಬಂದಲ್ಲಿ ತತ್ಕ್ಷಣವೇ ಮಕ್ಕಳ ಸಹಾಯವಾಣಿ 10988 ತಕ್ಷಣ ಕರೆ ಮಾಡಿ ಸಂಕಷ್ಟದಲ್ಲಿರುವ ಅಸಹಾಯಕ ಮಕ್ಕಳ ರಕ್ಷಣೆ ಪ್ರಜ್ಞಾವಂತ ಸಮಾಜದ ಹೊಣೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಮಕ್ಕಳ ಸಂರಕ್ಷಣೆಗಾಗಿ ಸದಾ ಬದ್ಧ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು, ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 90%, ಬಳ್ಳಾರಿ ಜಿಲ್ಲೆಯೊಳಗ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಚದುರದಂಗ ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದಾಗ್ಯದ. ಒಂದೆರಡು ಕಡೆಗಳಲ್ಲಿ ಉತ್ತಮ ಮಳೆ ಕೂಡ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ತಜ್ಞವಾಣಿ ಈಗ ಕೇಳಿ. ಔಷಧಿ ಮತ್ತು ಸುಗಂಧ ದ್ರವ್ಯಗಳ ಉಪಯುಕ್ತತೆ, ಬೇಸಾಯ ಹಾಗೂ ರೈತರಿಗೆ ಅವಕಾಶಗಳು, ಈ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ಲಾಂಟೇಷನ್ ಸಾಂಬಾರು ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ವಿಭಾಗದ ಸಹ ಪ್ರಾಧ್ಯಾಪಕರಾದ ಡಾ ಜಗದೀಶ್ ಚಂದ್ರ ಹಿರೇಮಠ್ ಅವರಿಂದ ಮಾಹಿತಿ. ರೈತ ಬಂಧುಗಳಿಗೆ ನಮಸ್ಕಾರ. ನನ್ನ ಹೆಸರು ಡಾ ಜಗದೀಶ್ ಚಂದ್ರ ಹಿರೇಮಠ್ ಅಂತ. ನಾನು ಸಹ ಪ್ರಾಧ್ಯಾಪಕನಾಗಿ ಪ್ಲಾಂಟೇಷನ್ ಸಾಂಬಾರು ಔಷಧಿ ಮತ್ತು ಸುಗಂಧ ದ್ರವ್ಯ ವಿಭಾಗದಲ್ಲಿ ತೋಟಗಾರಿಕೆ ಮಹಾವಿದ್ಯಾಲಯ ಬಾಗಲಕೋಟೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಇವತ್ತಿನ ಒಂದು ಚರ್ಚೆ ವಿಷಯ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ಉಪಯುಕ್ತತೆ, ಅದರಲ್ಲಿ ಬರ್ತಕ್ಕಂಥ ಬೇಸಾಯ ಕ್ರಮಗಳು ಮತ್ತು ರೈತರಿಗೆ ಯಾವ್ಯಾವ ರೀತಿ ಅವಕಾಶಗಳು ಆ ಒಂದು ಕ್ಷೇತ್ರದಲ್ಲಿ ಇದಾವಂತ ನಾವು ತಿಳ್ಕೋಬೇಕಾಗಿದೆ. ಸೊ ಇಲ್ಲಿ ರೈತರಿಗೆ ಹೆಚ್ಚಾನೆಚ್ಚು ಔಷಧಿ ಬೆಳೆಗಳು ಅಂದ ತಕ್ಷಣ ನೆನಪಿಗೆ ಬರ್ತಕ್ಕಂಥದ್ದು ನಮ್ಮ ದಿನನಿತ್ಯ ಒಂದು ಕಾರ್ಯದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಯಾವ ರೀತಿ ನಾವು ಅಲೋವೆರಾ ಆಗಲಿ ಅಥವಾ ತುಳಸಿ ಆಗಲಿ ನಾವು ಉಪಯೋಗ ಮಾಡ್ತೇವೆ, ಬಹುಶಃ ಅದು ನೆನಪಿಗೆ ಬರ್ತಕ್ಕಂಥದ್ದು. ಸೊ ಇವೆಲ್ಲ ಔಷಧೀಯ ಗಿಡಗಳು ಅಂದ್ರೆ ಏನು ಅಂತ ತಿಳ್ಕೋಬೇಕು. ಫಸ್ಟ್, ಔಷಧೀಯ ಗಿಡಗಳು ಹೆಚ್ಚಾನೆಚ್ಚು ಕ್ಷಾರ ಗುಣಗಳನ್ನ ಹೊಂದಿರ್ತವೆ. ಬೇರೆ ಬೇರೆ ಭಾಗಗಳಲ್ಲಿ ಅದರಲ್ಲಿರ್ತಕ್ಕಂಥ ಕ್ಷಾರ ಗುಣಗಳನ್ನ ತೆಗೆದ್ಬಿಟ್ಟು ನಾವು ಔಷಧಿಯಾಗಿ ಉಪಯೋಗ ಮಾಡತಕ್ಕಂಥದ್ದು. ಅದು ಅಲ್ಲದೇನೆ ಈ ಸುಗಂಧ ದ್ರವ್ಯ ಬೆಳೆಗಳನ್ನು ಕೂಡ ನಾವು ಔಷಧಿಯ ರೂಪದಲ್ಲಿ ಉಪಯೋಗ ಮಾಡತಕ್ಕಂಥದ್ದು. ಅಲ್ಲದೇನೆ ಸುಗಂಧ ದ್ರವ್ಯ ಬೆಳೆಗಳು ನಮಗೆ ಬೇಕಾಗ್ತಕ್ಕಂಥ ಕಾಸ್ಮೆಟಿಕ್ಸ್, ಸುಗಂಧ ದ್ರವ್ಯ ಹಾಗೂ ಇನ್ನು ಹತ್ತು ಹಲವಾರು ರೀತಿಯಲ್ಲಿ ಈ ಸುಗಂಧದ ಎಣ್ಣೆನ ಬಟ್ಟೆ ಇಳಿಸುವ ಮುಖಾಂತರ ಸುಗಂಧ ದ್ರವ್ಯದ ಉಪಯೋಗ ಮಾಡತಕ್ಕಂಥದ್ದು. ಈ ಎರಡೂ ಬೆಳೆಗಳು ಬಹಳ ವಿಶೇಷ, ಬಹಳಷ್ಟು ಹಳೆಯದಾದಂತಹ ಬೆಳೆಗಳು. ಸುಮಾರು 5 ವರ್ಷ ಒಂದು ಹಳೆಯದಾದಂತಹ ಈ ಔಷಧಿ ಗಿಡಗಳು ಇವತ್ತ ನಾವು ಬೆಳೆಯಬೇಕಾದಂತ ಅನಿವಾರ್ಯತೆ. ಯಾಕಂತಂದ್ರೆ ಋಷಿಮುನಿಗಳ ಕಾಲದಿಂದನೂ ಬರ್ತಕ್ಕಂಥ ಔಷಧೀಯ ಗಿಡಗಳು ಅಂದ್ರೆ ನಾವು ಉಪಯೋಗ ಮಾಡತಕ್ಕಂಥ ಔಷಧಿ ಗಿಡಗಳು ನಮ್ಮ ಒಂದು ಇತ್ತೀಚಿನ ದಿನದಲ್ಲಿ ಬಹುಶಃ ನಮಗೆ ಈ ಆರೋಗ್ಯದ ಸಮಸ್ಯೆಗಳನ್ನು ಸಣ್ಣ ಕೆಮ್ಮು ಜ್ವರ ಹಾಗೂ ಇತ್ತೀಚಿನ ದಿನದಲ್ಲಿ COVID-19 ಬಂದ ಒಂದು ಸಂದರ್ಭದಲ್ಲಿಯೂ ಕೂಡ ಸಾಕಷ್ಟು ಮನೆ ಮದ್ದುಗಳನ್ನು ನಾವು ಉಪಯೋಗ ಮಾಡ್ತಾ ಇದ್ದೀವಿ, ಉಪಯೋಗ ಮಾಡಿದ್ದನ್ನು ಸಹ ನಾವು ನೋಡಿದ್ದೀವಿ. ಈ ಒಂದು ಔಷಧೀಯ ಗಿಡಗಳನ್ನ ಸರಾಗವಾಗಿ ನಾವು ಉಪಯೋಗ ಮಾಡಬೇಕು ಅಂತಂದ್ರೆ ಬಹಳಷ್ಟು ಕಷ್ಟದಾಯಕ. ಯಾಕಂತಂದ್ರೆ ಈ ಸಾಮಾನ್ಯವಾಗಿ ನಾವು ಗೌಟಿ ಔಷಧ ಕೊಡ್ತಕ್ಕಂಥವರಾಗ್ಲಿ ಅಥವಾ ಆಯುರ್ವೇದದಲ್ಲಿ ಸರಿಸುಮಾರು ಈ ಪೌಡರ್ ಮುಖಾಂತರ ಅಥವಾ ಒಂದು ಲೇಹ ಮಾಡೋದಾಗ್ಲಿ ಅಥವಾ ಸಿರಪ್ ಅನ್ನ ರೆಡಿ ಮಾಡೋದಾಗ್ಲಿ ಕಷ್ಟದಾಯಕ ಅಂತಾನೆ ಹೇಳಬಹುದು. ಯಾಕಂತಂದ್ರೆ ಈ ತಗೊಳ್ತಕ್ಕಂತ ಒಂದು ಪ್ರಾಸೆಸಿಂಗ್ ಇತ್ತೀಚಿನಿಂದಲೇ ಬೆಳೆದಿರುವಂತದ್ದು. ಯಾವ ರೀತಿ ನಾವು ಅಲೋಪತಿಕ್ ಮೆಡಿಸಿನ್ ನ ಉಪಯೋಗ ಮಾಡ್ತೇವೆ ಅದೇ ರೀತಿ ಈ ಟ್ಯಾಬ್ಲೆಟ್ಸ್ ರೂಪದಲ್ಲಿ, ಔಷಧಿ ರೂಪದಲ್ಲಿ, ಟಾನಿಕ್ ರೂಪದಲ್ಲಿ ಇವತ್ತೇ ನಮಗೆ ಆಯುರ್ವೇದಿಕ್ ಒಂದು ಹೊಸ ವಿಜ್ಞಾನದಿಂದ ಗೊತ್ತಾಗಿದೆ. ಮತ್ತೆ ಯಾವ ರೀತಿ ಅಲೋಪತಿಕ್ ನ ಉಪಯೋಗ ಮಾಡ್ತೇವೆ ಅದೇ ರೀತಿ ನಾವು ಔಷಧಿ ಗಿಡಗಳಿಂದ ತಯಾರು ಮಾಡಿದಂತ ಔಷಧಿಯ ಬೇರೆ ಬೇರೆ ಔಷಧಗಳನ್ನ ನಾವು ನಮ್ಮ ಆರೋಗ್ಯಕ್ಕೆ ಉಪಯೋಗ ಮಾಡ್ತಾ ಇದ್ದೇವೆ. ಸೊ ಇನ್ನ ಯಾಕೆ ನಾವು ಈ ಔಷಧಿ ಗಿಡಗಳನ್ನ ಇವತ್ತು ಬೆಳೆಯಬೇಕಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು. ಯಾಕಂತಂದ್ರೆ ಔಷಧೀಯ ಗಿಡಗಳು ನಮಗೆ ಬಹಳ ಚಿರಪರಿಚಿತ ಮತ್ತು ಬಹಳ ಹಳೆಯದಾದಂತವು. ಹಾಗಾದ್ರೆ ನೀವು ರೈತರು ಕೇಳಬಹುದು, ಯಾಕಂತಂದ್ರೆ ರೈತರು ಯಾಕೆ ನಾವು ಈಗ ಬೆಳಿಬೇಕು ಅಥವಾ ಹಿಂದೆ ಬೆಳೀತಾ ಇದ್ರು ಏನೋ ಹೇಗೆ ಅಂತಕ್ಕಂಥದ್ದು. ಸೊ ಇವತ್ತು ಕೂಡ 80%-85% ನಮಗೆ ಈ ಅರಣ್ಯದಿಂದನೇ ಈ ಔಷಧಿ ಮತ್ತು ಸುಗಂಧ ದ್ರವ್ಯಗಳು ಸಪ್ಲೈ ಆಗ್ತಕ್ಕಂಥದ್ದು ಮತ್ತೆ ಅಲ್ಲಿಂದನೇ ನಾವು ಈ ಬಹಳಷ್ಟು ಔಷಧಿಗಳನ್ನ ಅವಲಂಬನೆ ಹೊಂದಿದ್ದೀವಿ. ಸೊ ಯಾಕೆ ಈಗ ನಾವು ಬೆಳೀತಕ್ಕಂಥದ್ದು ಅಂತ, ಯಾಕಂದ್ರೆ ಸಾಕಷ್ಟು ಔಷಧೀಯ ಗಿಡಗಳು ನಾವು ಅರಣ್ಯದಿಂದ ತೆಗಿತಾ ಬಂದಲ್ಲಿ ನಶಿಸಿ ಹೋಗ್ತಕ್ಕಂಥ ಪ್ರಮಾಣ ಹೆಚ್ಚಾಗ್ತಾ ಇದೆ ಮತ್ತು ಸಾಕಷ್ಟು ಔಷಧೀಯ ಗಿಡಗಳನ್ನ ನಾವು ಆಲ್ರೆಡಿ ಕಳ್ಕೊಂಡ್ಬಿಟ್ಟಿದೀವಿ. ಆ ಒಂದು ದೃಷ್ಟಿಯಿಂದ ಬೆಳಿಬೇಕಾದಂತ ಅನಿವಾರ್ಯತೆ. ಸೊ ಅದರಲ್ಲೇನು 70% ಕಟಾವು ಮಾಡುವಾಗ ಬಹಳಷ್ಟು ಡಿಸ್ಟ್ರಕ್ಟಿವ್ ಹಾರ್ವೆಸ್ಟಿಂಗ್ ಅಂತ ಹೇಳ್ತೀವಿ. ಯಾಕಂತಂದ್ರೆ ಆ ಬೇಕಾದಂತ ಭಾಗಗಳನ್ನ ಹೊರತುಪಡಿಸಿ ನಾವು ಪೂರ್ತಿ ಗಿಡವನ್ನು ಕಟಾವು ಮಾಡದಂತ ನಿದರ್ಶನಗಳು ಸಾಕಷ್ಟಿವೆ. ಸೊ ಆ ಒಂದು ದೃಷ್ಟಿಯಿಂದ ಹಲವಾರು ಗಿಡಗಳು ಇವತ್ತ ನಶಿಸಿ ಹೋಗ್ತಾ ಇದೆ. ಬರೀ 10-15% ಮಾತ್ರ ನಾವು ಬೆಳೆ ಬೆಳೆಯೋದನ್ನ ನಾವು ನೋಡ್ತಾ ಇದೀವಿ. ಸೊ ಆ ದೃಷ್ಟಿಯಿಂದ ಗವರ್ಮೆಂಟ್, ನಮ್ಮ ಸರ್ಕಾರ ಏನ್ ಮಾಡುದಂದ್ರೆ 2003 ಜೀವ ವೈವಿಧ್ಯತೆ, ಅದರಲ್ಲಿ ಬಯೋಡೈವರ್ಸಿಟಿ ಆಕ್ಟ್ ಅಂತ ನಾನು ಹೇಳ್ತೀವಿ, ಸೊ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು. ಸೊ ಅಲ್ಲಿ ನಾವು ಯಾವುದೇ ಈ ಔಷಧೀಯ ಬೆಳೆಗಳನ್ನ ಅರಣ್ಯದಿಂದ ತೆಗೆದುಕೊಂಡು ಬರುವುದಕ್ಕಿಂತ ಪೂರ್ವದಲ್ಲಿ ಅರಣ್ಯ ಇಲಾಖೆಯಾಗಲಿ ಅಥವಾ ಸಂಬಂಧಪಟ್ಟಂತ ಸರ್ಕಾರಕ್ಕಾಗಲಿ ನಾವು ಅದನ್ನ ಸಲ್ಲಿಸಿ, ಅಂದ್ರೆ ನಮ್ಮ ಬೇಡಿಕೆ ಸಲ್ಲಿಸಿಬಿಟ್ಟು ಅವರ ಪರವಾನಿಗೆಯನ್ನ ಪಡೆದು ಅದನ್ನ ತೆಗೆದುಕೊಂಡು ಬರ್ತಕ್ಕಂಥದ್ದು. ಇವತ್ತು ಕೂಡ ಬಹಳಷ್ಟು ಈ ಔಷಧಿ ಕಂಪನಿಗಳು, ಟ್ರೇಡರ್ಸ್ ಆ ರೀತಿ ಅದನ್ನ ಫಾಲೋ ಮಾಡಲೇಬೇಕಾದಂತ ಪರಿಸ್ಥಿತಿ. ಸೊ ಅದು ಅಲ್ಲದೆ ಕ್ವಾಲಿಟಿ, ಅಂದ್ರೆ ಅಲ್ಲಿ ಬರ್ತಕ್ಕಂಥ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಮತ್ತೆ ನಿರಂತರವಾಗಿ ಸಿಗ್ತಕ್ಕಂಥ ಒಂದು ಆ ಬೆಳೆಗಳ ಏನು ನಮಗೆ ಸಿಗ್ತಾ ಇದೆ, ಸೊ ಅದು ಕೂಡ ಸಾಕಷ್ಟು ರೀತಿಯಲ್ಲಿ ಇವತ್ತ ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಆ ಒಂದು ಉದ್ದೇಶದಿಂದ ರೈತರ ಹೊಲದಲ್ಲಿ ಬೆಳೀತಕ್ಕಂಥ ಅನಿವಾರ್ಯತೆ. ಯಾಕಂತಂದ್ರೆ ರೈತರ ಹೊಲದಲ್ಲಿ ಬೆಳೆದ್ರೆ ನಿರಂತರವಾಗಿ ನಮಗೆ ಆ ಕ್ವಾಲಿಟಿ ಜೊತೆಗೆ ಕ್ವಾಂಟಿಟಿ ಕೂಡ, ಅಂದ್ರೆ ನಮಗೆ ಎಷ್ಟು ಬೇಕು ಇವತ್ತು ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟು ಆ ರೈತರ ಹೊಲದಲ್ಲಿ ಹೆಚ್ಚಿನ ಇಳುವರಿ ಕೊಡುವಂತಕ್ಕಂತ ಹಲವಾರು ತಳಿಗಳು ಬಂದಿರೋದ್ರಿಂದ ಸೊ ಅದನ್ನು ಉಪಯೋಗಿಸಿಕೊಂಡು ಬೆಳೀತಕ್ಕಂತ ಒಂದು ಒಳ್ಳೆಯ ಸಂದರ್ಭ ಮತ್ತು ಅಲ್ಲದೆ ಹಲವಾರು ಅವಕಾಶಗಳು ಕೂಡ ರೈತರಿಗೆ ಸಾಕಷ್ಟು ಮಾರ್ಕೆಟಿಂಗ್ ಅವಕಾಶಗಳು ಕೂಡ ಇವತ್ತು ಸಿಗ್ತಾ ಇದೆ. ಸೊ ಆ ಒಂದು ದೃಷ್ಟಿಯಿಂದ ಈ ಬೆಳೆಗಳನ್ನ ರೈತರ ಹೊಲದಲ್ಲಿ ಬೆಳೀತಕ್ಕಂಥದ್ದು ಅನಿವಾರ್ಯತೆ. ಸೊ ಅಲ್ಲದೆ ಇವತ್ತು ಈ ಬೆಳೆಗಳನ್ನ ಬೆಳೀತಕ್ಕಂಥದ್ದು ಅನುಕೂಲವೇನು, ಯಾವ ಒಂದು ನಮಗೆ ಈ ಪರ್ಯಾಯವಾಗಿ ಅಂದ್ರೆ ನಮಗೆ ಈ ತರಕಾರಿ ಹಣ್ಣು ಹಂಪ್ಲ ಏನ್ ನಾವು ರೈತರು ಬೆಳೀತಾ ಇದ್ದೇವೆ, ಸೊ ಅದರಿಂದ ಪರ್ಯಾಯವಾಗಿ ನಾವು ಯೋಚನೆ ಮಾಡಿದಾಗ ಯಾವ ರೀತಿ ಈ ಬೆಳೆಗಳು ನಮಗೆ ಅನುಕೂಲವಾಗಿದಾವ ಅಂತ ನೋಡಿದ್ರೆ ಎಲ್ಲೆಲ್ಲಿ ನಮಗೆ ಈ ದನಕರುಗಳ ಬೆಳೆನ ತಿಂತಕ್ಕಂಥದ್ದು ಅಂದ್ರೆ ಗ್ರೇಸಿಂಗ್ ಅಂತ ಹೇಳ್ತೇವೆ ನಾವು, ಯಾವ ಅಲ್ಲಿ ಕಾಟ ಇದೆ ಅಲ್ಲದೆ ಮಂಗಗಳ ಹಾವಳಿ ಇದೆ, ಸೊ ಅಂತ ಪ್ರದೇಶಗಳಿಗೆ ಅವು ಖಂಡಿತವಾಗಿ ಈ ಔಷಧೀಯ ಬೆಳೆಗಳು. ಸೊ ಯಾವುದೇ ರೀತಿ ನಮಗೆ ಆ ಗ್ರೇಸಿಂಗ್ ಪ್ರಾಬ್ಲಮ್ ಅಂದ್ರೆ ದನಕರುಗಳನ್ನ ತಿನ್ನೋದಿಲ್ಲ, ತಿನ್ನೋದ್ರಿಂದ ಅಂತಂದ್ರೆ ಸೊ ಅವನ್ನ ನಾವು ರಕ್ಷಣೆ ಈಸಿಯಾಗಿ ಮಾಡ್ಕೋಬಹುದು. ಅದು ಅಲ್ಲದೆ ನಮಗೆ ನಿರಂತರವಾಗಿ ಆದಾಯ ತಂದ್ಕೊಡ್ತಕ್ಕಂಥದ್ದು, ಅಲ್ಲದೆ ಕ್ಲಿಷ್ಟಕರ ವಾತಾವರಣದಲ್ಲಿನೂ ಕೂಡ ಬೆಳೀತಕ್ಕಂತ ಸಾಕಷ್ಟು ಔಷಧಿ ಗಿಡಗಳು ಇವತ್ತು ನಮ್ಮ ಒಂದು ಕೋಷ್ಟಕದಲ್ಲಿದ್ದವು. ಅಲ್ಲದೆ ನಮಗೆ ಈ ಒಪ್ಪಂದ ಕೃಷಿ ಅಂತಂದ್ರೆ ಬೇರೆ ಒಂದು ಕೃಷಿ ಅಥವಾ ಏನು ತೋಟಗಾರಿಕೆ ಬೆಳೆಯಲ್ಲಿ ನೋಡಿದಾಗ ಮಾರ್ಕೆಟಿಂಗ್ ಪ್ರಾಬ್ಲಮ್ ಬಹಳಷ್ಟು ಖಂಡಿತ ಇದರಲ್ಲಿ ಕೂಡ ಸಾಕಷ್ಟು ಮಾರ್ಕೆಟಿಂಗ್ ಪ್ರಾಬ್ಲಮ್ ಇದೆ. ಆದ್ರೆ ಒಪ್ಪಂದ ಕೃಷಿ ಅಲ್ಲದೆ ನಾವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಏನ್ ಹೇಳ್ತೀವಿ, ಸೊ ಅದನ್ನ ಮಾಡ್ಕೊಂಡ್ಬಿಟ್ಟು ನಾವು ಬೆಳೀತಕ್ಕಂಥದ್ದು ಕೂಡ ಬಹಳಷ್ಟು ಒಂದು ಸೂಕ್ತದಾಯಕವಾಗಿ ಬೆಳೀತಕ್ಕಂಥದ್ದು. ಅಲ್ಲದೆ ಎಕ್ಸ್ಪೋರ್ಟ್ ಮಾಡತಕ್ಕಂಥದ್ದು ಯಾವ ರೀತಿ ನಾವು ಬೇರೆ ಬೇರೆ ಒಂದು ಹಾರ್ಟಿಕಲ್ಚರ್ ಅಥವಾ ನಮ್ಮ ತೋಟಗಾರಿಕೆ ಬೆಳೆಗಳನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಸೊ ಅದೇ ರೀತಿ ಇವುಗಳನ್ನು ಕೂಡ ಎಕ್ಸ್ಪೋರ್ಟ್ ಮಾಡಿ ಆದಾಯ ಪಡಿತಕ್ಕಂಥದ್ದು. ಸೊ ಇಷ್ಟೆಲ್ಲ ಅನುಕೂಲತೆಗಳಿದ್ದಾವೆ. ಅದು ಅಲ್ಲದೆ ಅವಕಾಶಗಳು ಅವೆಲ್ಲ ನಮ್ಮ ಕ್ಷೇತ್ರದಲ್ಲಿ ಈ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳನ್ನ ನಾವು ಉಪಯೋಗ ಮಾಡತಕ್ಕಂಥದ್ದು ಅಂತ ನೋಡೋದಾದ್ರೆ ಬಹುಶಃ ನಾವು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಬಹಳಷ್ಟು ನಮ್ಮ ದಿನನಿತ್ಯ ಬಳಕೆಯಲ್ಲಿ ಉಪಯೋಗ ಮಾಡತಕ್ಕಂತ ಹತ್ತು ಹಲವಾರು ಬೇರೆ ಬೇರೆ ಪ್ರಾಡಕ್ಟ್ಸ್ ಅಥವಾ ಬೇರೆ ಬೇರೆ ನಮ್ಮ ದಿನನಿತ್ಯಕ್ಕೆ ಬೇಕಾಗತಕ್ಕಂತ ವಸ್ತುಗಳು ಈ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಯಿಂದ ಮಾಡದಂತವು. ಉದಾಹರಣೆಗೆ ನಾನು ಹೇಳಬೇಕು ಅಂತಂದ್ರೆ ನಮಗೆ ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಹಲ್ ತಿಕ್ಲಿಕ್ಕೆ ಪೇಸ್ಟ್ ಬೇಕು, ಸೋಪ್ ಬೇಕು, ಪೌಡರ್ ಬೇಕು, ಅಲ್ಲದೆ ಈ ಪೂಜಾ ಮಾಡಲಿಕ್ಕೆ ಹಲವಾರು ಸುಗಂಧದ ಎಣ್ಣೆಗಳು ಬೇಕು, ಅಥವಾ ಒಂದು ಊದನ್ ಕಡ್ಡಿ ಆಗ್ಲಿ ಅಥವಾ ಇನ್ಸೆನ್ಸ್ ಸ್ಟಿಕ್ಸ್ ಅಂತ ಹೇಳ್ತೇವೆ. ಅಲ್ಲದೆ ನಾವು ಫುಡ್ ಪ್ರಾಡಕ್ಟ್ಸ್ ಆಗಿ ಅಥವಾ ಫುಡ್ ನಮಗೆ ಫ್ಲೇವರ್ಗೋಸ್ಕರ ಕೂಡ ಅದನ್ನ ಉಪಯೋಗ ಮಾಡತಕ್ಕಂಥದ್ದು. ಸೊ ಅದೇ ರೀತಿ ಈ ಔಷಧಿ ಕಂಪನಿಗಳಲ್ಲಿ ಅಲ್ಲದೆ ಮಾಸ್ಕಿಟೋ ರಿಪಲೆಂಟ್ ಆಗಿ ನಾವು ಹೆಚ್ಚಾನೆಚ್ಚು ಈಗ ಮಾಸ್ಕಿಟೋ ರಿಪಲೆಂಟ್ ಹಲವಾರು ಪ್ರಾಡಕ್ಟ್ಸ್ ಇವತ್ತು ಮಾರ್ಕೆಟ್ ನಲ್ಲಿ ನೋಡ್ತೇವೆ, ಅದು ರಿಪಲೆಂಟ್ ಆಗಿ ಕೂಡ ನಾವು ಈ ಸುಗಂಧ ದ್ರವ್ಯ ಎಣ್ಣೆಯನ್ನ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಸೊ ಆದ್ರಿಂದ ದಿನನಿತ್ಯ ಬಳಕೆಯಲ್ಲಿ ಇರುವಂತಹ ಹಲವಾರು ವಸ್ತುಗಳಲ್ಲಿ ಇವತ್ತು ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳ ಒಂದು ಅವಕಾಶ ಹೆಚ್ಚಾಗ್ತಾ ಇದೆ. ಸೊ ಆ ಒಂದು ಉದ್ದೇಶದಿಂದ ಖಂಡಿತವಾಗಿಯೂ ರೈತರಿಗೆ ಇದೊಂದು ಮಾರ್ಕೆಟಿಂಗ್ ಅವಕಾಶ ಅಂತ ಹೇಳಬಹುದು. ಅಲ್ಲದೆ ಅರೋಮಾ ಥೆರಪಿ ಇನ್ನೊಂದು ಹೇಳಬೇಕು ಅಂತಂದ್ರೆ ಅರೋಮಾ ಥೆರಪಿ ಇದು ಒಂದು ಕಾಂಪ್ಲಿಮೆಂಟರಿ ಅಂತ ಹೇಳ್ತಿದ್ವಿ ಮೊದಲು ನಾವು, ಯಾಕಂತಂದ್ರೆ ಬಹಳಷ್ಟು ಜನಕ್ಕೆ ಈ ಒಂದು ಅರೋಮಾ ಥೆರಪಿಯನ್ನ ಉಪಯೋಗ ಮಾಡ್ಕೊಳ್ಳೋದ್ರ ಜೊತೆಗೆ ಅದನ್ನ ಅಫೋರ್ಡೆಬಲ್ ಅಂತ ಹೇಳ್ತೇವೆ ಅಥವಾ ಹೆಚ್ಚು ದುಡ್ಡು ಖರ್ಚಾಗ್ತಿತ್ತು. ಆದ್ರೆ ಇತ್ತೀಚಿನ ದಿನದಲ್ಲಿ ಒಂದು ಸಾಮಾನ್ಯ ವರ್ಗದವರು ಕೂಡ ಅದನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಅದರದ್ದು ಲಾಭ ಪಡ್ಕೋಬಹುದು. ಯಾಕಂತಂದ್ರೆ ಹತ್ತು ಹಲವಾರು ನ್ಯಾಚುರಲ್ ಸುಗಂಧದ ಎಣ್ಣೆಗಳೇನಿದಾವು ಅವುಗಳನ್ನ ಬಳಸಿಬಿಟ್ಟು ಅರೋಮಾ ಥೆರಪಿಯಲ್ಲಿ ವಿವಿಧ ರೋಗಗಳಿಗೆ ಇವತ್ತ ಕಾಯಿಲೆ ಒಂದು ಗುಣಪಡಿಸತಕ್ಕಂತ ಒಳ್ಳೆ ಒಂದು ಥೆರಪಿ ಅಂತ ಹೇಳಬಹುದು. ಸೊ ಇದರಲ್ಲಿ ನಮ್ಮ ರೈತರಿಗೆ ಸುಗಂಧದ ಎಣ್ಣೆಯನ್ನ ಬಟ್ಟೆ ಇಳಿಸುವ ಮುಖಾಂತರ ಮಾರ್ಕೆಟಿಂಗ್ ಮಾಡ್ಕೊಂಡ್ಬಿಟ್ಟು ಸೊ ಅವರು ಅದರಲ್ಲಿ ಲಾಭ ಪಡ್ಕೋಬಹುದು. ಸೊ ಇದು ಒಂದು. ಅಲ್ಲದೆ ನ್ಯಾಚುರಲ್ ಡೈ ಅಂತ ಹೇಳ್ತೇವೆ ಅಥವಾ ನಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂತ ಬಣ್ಣಗಳು, ಈ ಔಷಧೀಯ ಗಿಡಗಳು ತಮ್ಮ ಔಷಧೀಯ ಗುಣ ಹೊಂದೋದಲ್ಲದೆ ಸಾಕಷ್ಟು ನ್ಯಾಚುರಲ್ ಡೈಸ್ ನ್ಯಾಚುರಲ್ ಬಣ್ಣ ಇರತಕ್ಕಂತ ಗಿಡಗಳು ಕೂಡ ನಮ್ಮಲ್ಲಿ ಇರ್ತಾವ. ಸೊ ಅವು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈ ರಂಗಮಲ್ಲಿ ಅಂತಕ್ಕಂಥದ್ದು ಅನಾಟೋ ಅಂತ ಕರಿತೇವೆ ಇಂಗ್ಲಿಷ್ ನಲ್ಲಿ. ಸೊ ಅದರ ಒಂದು ಬೀಜದ ಎರಿಲ್ ಅಂತ ಹೇಳ್ತೇವೆ, ಬೀಜದ ಮೇಲೆ ಇರತಕ್ಕಂತ ಎರಿಲ್ ನಲ್ಲಿ ಆರೆಂಜ್ ಕಲರ್ ಅಂದ್ರೆ ಕೇಸರಿ ಬಣ್ಣ ಕೊಡ್ತಕ್ಕಂತ ಒಂದು ನೈಸರ್ಗಿಕವಾದಂತ ಬಣ್ಣ ಸಿಗ್ತದೆ. ಸೊ ಆ ನೈಸರ್ಗಿಕವಾದಂತ ಬಣ್ಣವನ್ನ ಫುಡ್ ಪ್ರಾಡಕ್ಟ್ಸ್ ನಲ್ಲಿ ಸಾಕಷ್ಟು ಉಪಯೋಗ ಮಾಡತಕ್ಕಂಥದ್ದು. ಅಲ್ಲದೆ ಇಂಡಿಗೋ ಅಂತಕ್ಕಂಥದ್ದು ಇದು ಒಂದು ಔಷಧೀಯ ಗಿಡ, ಅಲ್ಲದೆ ನ್ಯಾಚುರಲ್ ಬಣ್ಣ ಕೊಡ್ತಕ್ಕಂತ ಗಿಡ, ಇದು ಹಳೆ ಕಾಲದಿಂದ ಕೂಡ ಬಂದಂತ ಗಿಡ. ಸೊ ಇದು ಜೀನ್ಸ್ ಪ್ಯಾಂಟ್ಗೆ, ಬಹುಶಃ ನಮ್ಮ ಒಂದು ಬ್ಲೂ ಕಲರ್ ಜೀನ್ಸ್ ಪ್ಯಾಂಟ್ಗೆ ಆಗಲಿ, ಅಲ್ಲದೆ ಮ್ಯಾಟ್ಸ್ಗೆ ಆಗಲಿ, ಹತ್ತು ಹಲವಾರು ದಿನನಿತ್ಯ ಬಳಕೆಯಲ್ಲಿ ಇರತಕ್ಕಂತ ವಿವಿಧ ಒಂದು ಈ ಡ್ರೆಸ್ ಮಟೀರಿಯಲ್ಗೆ ಆಗಲಿ ಬಣ್ಣ ಹಾಕ್ತಕ್ಕಂತ ಒಂದು ನ್ಯಾಚುರಲ್ ಡೈ. ಅಲ್ಲದೆ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಅಂತಂದ್ರೆ ಹೆನ್ನ ಅಥವಾ ಮೆಹಂದಿ ಅಂತ ಕರಿತೀವಿ. ಆ ಮೆಹಂದಿಯನ್ನ ಸರಿಸುಮಾರವಾಗಿ ಮದುವೆ ಸಮಾರಂಭಗಳಲ್ಲಿ ಮತ್ತು ಹತ್ತು ಹಲವಾರು ವಿಶೇಷ ಸಂದರ್ಭಗಳಲ್ಲಿ ಹೆನ್ನ ಅಥವಾ ಮೆಹಂದಿಯನ್ನು ಉಪಯೋಗ ಮಾಡತಕ್ಕಂಥದ್ದು. ಇದು ಈ ಗಿಡದಿಂದ ತಯಾರಾದಂಥದ್ದು. ಸೊ ಅದನ್ನ ಕೈಗಳಿಗೆ ಹಾಕೋದ್ರಿಂದ ಆಗ್ಲಿ ಅಥವಾ ಕೂದಲುಗಳಿಗೆ ಹಾಕೋದ್ರಿಂದ ಆಗ್ಲಿ ದೇಹವನ್ನ ತಂಪು ಇಡತಕ್ಕಂತ ಕ್ರಿಯೆ ಮಾಡ್ತದ. ಅಲ್ಲದೆ ಈ ಹಲವಾರು ಚರ್ಮದ ರೋಗಗಳಿಗೆ ಇದು ಒಳ್ಳೆ ಮೆಡಿಸಿನ್ ಕೂಡ ಹೌದು. ಇದು ಅಲ್ಲದೆ ಈ ಹರ್ಬಲ್ ಗುಲಾಲ್, ಬಹುಶಃ ನಾವು ಹೋಳಿ ಬಂತು ಅಂತಂದ್ರೆ ವಿವಿಧ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾವು ಹೇಳ್ತಕ್ಕಂಥದ್ದು, ನೈಸರ್ಗಿಕವಾದಂತ ಬಣ್ಣವನ್ನೇ ಬಳಸ್ರಿ ಅಂತಕ್ಕಂಥದ್ದು. ಇದು ನಮ್ಮ CSIR ಲಕ್ನೋದಲ್ಲಿ ಇರತಕ್ಕಂತ ಒಂದು ಇನ್ಸ್ಟಿಟ್ಯೂಟ್ ನಲ್ಲಿ ಬೇರೆ ಬೇರೆ ತರಕಾರಿಗಳಿಂದ ಮಾಡದಂತ ಹರ್ಬಲ್ ಗುಲಾಲ್ ಅಂತಕ್ಕಂತ ಬಣ್ಣಗಳು ಇವತ್ತು ನಮಗೆ ಮಾರ್ಕೆಟ್ ನಲ್ಲಿ ಸಿಗ್ತಾ ಇರತಕ್ಕಂಥದ್ದು. ಸೊ ಅಂತ ಒಂದು ಬಣ್ಣಗಳನ್ನು ಕೂಡ ನಾವು ತಯಾರು ಮಾಡತಕ್ಕಂಥದ್ದು ನಿದರ್ಶನ. ಅದು ಅಲ್ಲದೆ ಇವತ್ತು ಹಲವಾರು ರಿಸರ್ಚ್ ಅಥವಾ ಎಕ್ಸ್ಪೀರಿಮೆಂಟ್ ಮಾಡತಕ್ಕಂಥದ್ದು, ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನಮ್ಮ ಕೋಳಿ ತತ್ತಿಯಲ್ಲಿ ಇರತಕ್ಕಂತ ಯೋಕ್ ಅಂತ ಏನ್ ಹೇಳ್ತೀವಿ ಅದರ ಬಣ್ಣವನ್ನ ಬದಲಾಯಿಸ್ತಕ್ಕಂಥದ್ದು. ಮೊದಲು ಯೆಲ್ಲೋ ಕಲರ್ ಸಿಗ್ತಿತ್ತು ಅಥವಾ ಹಳದಿ ಬಣ್ಣ ಸಿಗ್ತಿತ್ತು, ಅದರಲ್ಲಿ ಕ್ಯಾರೋಟಿನ್ ಅಂಶ ಹೆಚ್ಚಿರತಕ್ಕಂಥದ್ದು, ನಮಗೆ ಆಂಥೋಸೈನಿನ್ ಅಂಶ ಹೆಚ್ಚಿರಬೇಕು ಅಂತಂದ್ರೆ ಈ ಎಗ್ ಯೋಕಿಗೆ ಅಥವಾ ಎಗ್ ಕಲರ್ ಬರಲಿಕ್ಕೆ ಈ ಕೋಳಿಗಳಿಗೆ ನಮ್ಮ ಸರಿಸುಮಾರು ಇತ್ತೀಚಿನ ದಿನದಲ್ಲಿ ಈ ಮ್ಯಾರಿಗೋಲ್ಡ್ ಅಂತ ಏನ್ ಹೇಳ್ತೀವಿ ಅಥವಾ ಚೆಂಡು ಹೂವನ, ಕೆಂಪು ಚೆಂಡು ಹೂವನ ಪೆಟಲ್ಸ್ ನ ತಿನ್ನಿಸ್ತಕ್ಕಂಥದ್ದು. ಸೊ ಅದು ಒಂದು ವಿಶೇಷವಾದಂತ ಈ ಬಣ್ಣವನ್ನ ತಯಾರಿಸಿ ಉಪಯೋಗ ಮಾಡತಕ್ಕಂಥದ್ದು. ಸೊ ಅಲ್ಲದೆ ಸಾಕಷ್ಟು ಬಾರಿ ನಾವು ಈ ಪೂಜಾ ಸಮಾರಂಭಗಳಲ್ಲಿ ಉಪಯೋಗ ಮಾಡತಕ್ಕಂಥ ಹಲವಾರು ಔಷಧೀಯ ಗಿಡಗಳನ್ನು ನಾವು ನೋಡ್ತೇವೆ. ಉದಾಹರಣೆಗೆ ಈ ತುಳಸಿ ಆಗಿರ್ಬೋದು, ಅಲ್ಲದೆ ದವನ, ಸೆಂಟೆಡ್ ಜಿರಾನಿಯಂ ಅಂತ ಹೇಳ್ತೇವೆ, ಪನ್ನೀರು ಗಿಡ ಅಂತ ಹೇಳ್ತೀವಿ, ಅಲ್ಲದೆ ಈ ಸ್ಯಾಂಡಲ್ವುಡ್ ಅಂದ್ರೆ ಶ್ರೀಗಂಧದ ಕಟ್ಟಿಗೆಯಿಂದ ತಯಾರು ಮಾಡಿದಂತ ಒಂದು ಮಾಲೆ ಆಗಲಿ, ಅಥವಾ ಇತ್ತೀಚಿನ ಲಾವಂಚ ಬೆಳೆಯ ಒಂದು ಬೇರಿನ ಒಂದು ಗಾರ್ಲ್ಯಾಂಡ್ ಅಂತ ಹೇಳ್ತೇವೆ ಅಥವಾ ಮಾಲೆ ಕೂಡ ಇವತ್ತು ಮಾರ್ಕೆಟ್ ನಲ್ಲಿದ್ದಾವೆ. ಇವನ್ನ ಬೆಂಗಳೂರಿನಲ್ಲಷ್ಟೇ ಹೇಳೋದಾದ್ರೆ ಸರಿಸುಮಾರು ಟನ್ ಗಟ್ಟಲೆ ಪ್ರತಿ ದಿವಸ ಟನ್ ಗಟ್ಟಲೆ ಉಪಯೋಗ ಮಾಡತಕ್ಕಂಥದ್ದು. ಸೊ ಇದು ಒಂದು ಔಷಧೀಯ ಗಿಡಗಳನ್ನ ಔಷಧಿಗಾಗಿ ಅಲ್ಲದೇನೆ ನಾವು ಪೂಜೆಗೋಸ್ಕರ ಬೆಳೆಸಿ ಅದನ್ನ ಮಾರ್ಕೆಟ್ ಅನ್ನು ಕೂಡ ಮಾಡತಕ್ಕಂಥದ್ದು ಒಂದು ಉಪಯೋಗ. ಸೊ ಇನ್ನ ಬಹುಶಃ ನಾವು ಈ ಸ್ಟಾರ್ಟ್ಅಪ್ ಬಂದ ಮೇಲೆ ಬಹಳಷ್ಟು ಚಿಂತನೆ ಮಾಡಿ ಹೊಸ ಹೊಸ ಒಂದು ತಂತ್ರಜ್ಞಾನವನ್ನು ಕಂಡುಹಿಡಿದಂತ ನಿದರ್ಶನಗಳು ಕೂಡ ಇದಾವೆ. ಇಲ್ಲಿ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಈ ಪೂಜಾ ಸಮಾರಂಭ ಅಥವಾ ದಿನನಿತ್ಯ ದೇವರ ಪೂಜೆಯಲ್ಲಿ ಉಪಯೋಗ ಮಾಡಿದಂತ ಸಾಕಷ್ಟು ಹೂವುಗಳು, ಅಲ್ಲದೆ ಈ ತುಳಸಿ ದಳಗಳು ಇವತ್ತು ಉಪಯೋಗ ಮಾಡಿದ್ರಿ ಸಾಯಂಕಾಲ ಮತ್ತೆ ಅವನ್ನ ಹೊರಗಡೆ ಹಾಕ್ತಕ್ಕಂಥದ್ದು. ಯೂಶ್ವಲಿ ಈ ಒಂದು ಕಂಪ್ನಿ ಡೆಲ್ಲಿಯಲ್ಲಿ ಈ ಗಂಗಾ ರಿವರ್ ನಲ್ಲಿ ಬಿದ್ದಂತ ಹಲವಾರು ಈ ಔಷಧೀಯ ಒಂದು ದಳಗಳು ಅಥವಾ ತುಳಸಿ ದಳಗಳು ಅಥವಾ ಹೂವಿನ ದಳಗಳನ್ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಆ ಬೆಳೆಗಳನ್ನ ಬೇರೆ ಸಪರೇಟ್ ಮಾಡಿ ಒಣಗಿಸ್ಬಿಟ್ಟು ಪೌಡರ್ ಮಾಡಿದ ಮೇಲೆ ಉಳಿದಂತ ಅಂದ್ರೆ ಸುಗಂಧ ದ್ರವ್ಯ ಅದರಲ್ಲೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಉಳಿದಿರ್ತದೆ. ಸೊ ಅಂತವನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಕಡಿಮೆ ರೇಟ್ ನಲ್ಲಿ ಇರತಕ್ಕಂತ ಧೂಪದ ಕಡ್ಡಿಯನ್ನ ತಯಾರು ಮಾಡಿ ಮಾರ್ಕೆಟ್ ಮಾಡತಕ್ಕಂಥದ್ದು ಅಂದ್ರೆ ವೇಸ್ಟ್ ಯುಟಿಲೈಸೇಷನ್ ಅಂತ ನಾವು ಹೇಳಬಹುದು. ಸೊ ಅಲ್ಲಿನೂ ಕೂಡ ಲಾಭವನ್ನ ಪಡಿತಕ್ಕಂಥದ್ದು. ಸೊ ಇವೆಲ್ಲ ಸಾಕಷ್ಟು ಅವಕಾಶಗಳು, ಇನ್ನು ಹುಡುಕ್ತಾ ಹೋದ್ರೆ ಬೇರೆ ಬೇರೆ ಬೆಳೆ ಅಥವಾ ಬೆಳೆಗಳ ಅನುಸಾರವಾಗಿ ಬಹಳಷ್ಟು ಅವಕಾಶಗಳು ಕೂಡ ಇವತ್ತ ನಮ್ಮ ರೈತರಿಗೆ ಬಹಳಷ್ಟು ಈ ಒಂದು ಬೆಳೆಯಲ್ಲಿ ಇದಾವ ಅಂತ ನಾವು ಹೇಳಬಹುದು. ಸೊ ಹಾಗಾದ್ರೆ ಯಾವ ಬೆಳೆಗಳನ್ನೆಲ್ಲ ನಾವು ಬೆಳಿಬೇಕು ಈ ಔಷಧಿ ಮತ್ತು ಸುಗಂಧ ಒಂದು ಬೆಳೆಯಲ್ಲಿ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಈ ಬೆಳೆಗಳು ಕಡಿಮೆ ನೀರಿನಲ್ಲಿ ಬರುವಂತ ಆಗಿರ್ಬೇಕು. ಅಂತಂದ್ರೆ ನಮ್ಮ ರೈತರಿಗೆಲ್ಲರಿಗೂ ಗೊತ್ತು ಈ ಮಳೆ ಆಶ್ರಿತದಲ್ಲಿ ಹೆಚ್ಚು ನಮ್ಮ ಏರಿಯಾ ಇರೋದ್ರಿಂದ ಖಂಡಿತವಾಗಿಯೂ ಬಹಳಷ್ಟು ಒಂದು ಔಷಧಿ ಅಥವಾ ಸುಗಂಧ ದ್ರವ್ಯಗಳು ಈ ವಾತಾವರಣದಲ್ಲಿ ಹೊಂದ್ಕೊಂಡು ಬೆಳೀತಕ್ಕಂಥವು. ಅಲ್ಲದೆ ಹೆಚ್ಚಿನ ಉಷ್ಣತೆ ಇದ್ರೂ ಕೂಡ ಈ ಲಾಸ್ಟ್ ಒಂದು ಎರಡು ವರ್ಷದಿಂದ ನಾವು ನೋಡ್ತಾ ಇದ್ದೀವಿ ಉಷ್ಣತೆ ಪ್ರತಿ ವರ್ಷ ಹೆಚ್ಚಾಗ್ತಾ ಇದೆ. ಸೊ ಆ ಒಂದು ದೃಷ್ಟಿ ಇಟ್ಕೊಂಡು ಉಷ್ಣತೆ ಹೆಚ್ಚಾದರೂ ಕೂಡ ತಾಳ್ಕೊಂಡು ಬೆಳೀತಕ್ಕಂತ ಬೆಳೆಗಳು ಆಗಿರಬೇಕು, ಅಂತ ಬೆಳೆಗಳನ್ನ ನಾವು ಬೆಳೀತಕ್ಕಂಥದ್ದು. ಸೊ ಅದ್ರ ಜೊತೆಗೆ ನಿರಂತರ ಆದಾಯ ಬರಬೇಕು, ಮತ್ತು ಅಕಸ್ಮಾತ್ ಊರಿನ ಸುತ್ತಮುತ್ತಲು ಹೊಲಗಳು ಇತ್ತು ಅಂತಂದ್ರೆ ಖಂಡಿತವಾಗಿ ದನಕರಗಳ ಕಾಟ ಇರ್ತದೆ, ಬಂಗಗಳ ಹಾವಳಿ ಇರ್ತದೆ. ಸೊ ಅಂತ ಬೇಡವಾದಂತ ಒಂದು ಬೆಳೆ ಆಗಿರಬೇಕು, ಅಂತ ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕು. ಅಲ್ಲದೆ ಈ ಕಳ್ಳ ಕಾಕರಿಗೆ ಬೇಡವಾದಂತವು ಕೂಡ ಆಗಿರಬೇಕು. ಅಂದ್ರೆ ಅಂತ ಬೆಳೆಗಳು ರೈತರ ಲಾಭದಲ್ಲಿ ಅನುವು ಮಾಡಿಕೊಡ್ತಕ್ಕಂಥದ್ದು. ಇವೆಲ್ಲ ನೋಡಿದಾದ್ಮೇಲೆ ಯಾವೆಲ್ಲ ಬೆಳೆಗಳನ್ನ ನಾವು ವಾಣಿಜ್ಯವಾಗಿ ಇವತ್ತು ಈ ಔಷಧಿ ಬೆಳೆಗಳಲ್ಲಿ ಬೆಳೀತಕ್ಕಂಥವು ಅಂತ ನಾನು ಸ್ವಲ್ಪ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ. ಇಲ್ಲಿ ಮೊಟ್ಟ ಮೊದಲಾಗಿ ಔಷಧೀಯ ಗಿಡಗಳನ್ನ ನಾನು ಹೇಳ್ತೇನೆ. ಕಮರ್ಷಿಯಲ್ ಆಗಿ ಇತ್ತೀಚಿನದಲ್ಲಿ ಒಳ್ಳೆ ಲಾಭ ತಂದು ಕೊಡ್ತಕ್ಕಂಥದ್ದು ಪ್ರಥಮ ಒಂದು ಇದರಲ್ಲಿ ಅಶ್ವಗಂಧ ಅಂತಕ್ಕಂಥದ್ದು. ಅಶ್ವಗಂಧ ನಾವು ಹೆಸರು ಹೇಳದಂಗೆ ಅಶ್ವ ಅಂದ್ರೆ ಕುದುರೆ. ಸೊ ಈ ಹಾರ್ಸ್ ಪವರ್ ಅಷ್ಟು ಒಳ್ಳೆ ಔಷಧಿ ಈ ಒಂದು ಗಿಡದಿಂದ ಸಿಗ್ತಕ್ಕಂಥದ್ದು. ಸೊ ಇದರಲ್ಲಿ ಉಪಯುಕ್ತ ಭಾಗ ಬೇರು. ಈ ಬೇರನ್ನ 10 ಹಲವಾರು ವಿವಿಧ ರೋಗಗಳಿಗೆ ಉಪಯೋಗ. ಸೊ ಅದಲ್ಲದೆ ಇದನ್ನ ಜನರಲ್ ಟಾನಿಕ್ ಆಗಿ ಉಪಯೋಗ ಮಾಡ್ತೀವಿ. ಮತ್ತೆ ವಯಸ್ಸಾದಂತವರಲ್ಲಿ ಈ ಮಂಡಿ ನೋವು ಜಾಸ್ತಿ ಅಂತವರಿಗೆ ಇದು ಒಳ್ಳೆ ಮೆಡಿಸಿನ್ ಅಂತ ನಾ ಹೇಳಬಹುದು. ಸೊ ಇದನ್ನ ಯಾವ ರೀತಿ ಬೆಳಿಬಹುದು ರೈತರು ಅಂತಕ್ಕಂಥದ್ದು. ಈ ಬೆಳೆ ಮಳೆಯಾಶ್ರಿತದಲ್ಲಿ ಬೆಳೀತಕ್ಕಂಥದ್ದು ಮತ್ತೆ ಇದನ್ನ ತಡ ಮುಂಗಾರು ಬೆಳೆಯಾಗಿ ಬೆಳೆಯೋದು ರೂಢಿ. ನಾವು ಜುಲೈ 2ನೇ ವಾರದಿಂದ ಆಗಸ್ಟ್ ಕೊನೆಯ ವಾರದವರೆಗೂ ಇದನ್ನ ಬೀಜ ಬಿತ್ತನೆ ಮಾಡತಕ್ಕಂಥದ್ದು. ಮತ್ತೆ ಇದಕ್ಕೆ ಬೇಕಾಗ್ತಕ್ಕಂಥ ಮಣ್ಣು ಮತ್ತು ಹವಾಗುಣವನ್ನು ನೋಡಿದ್ರೆ ಇದು ಉಸುಕು ಮಿಶ್ರಿತ ಕಪ್ಪು ಮಣ್ಣಿನಲ್ಲಿ ಚೆನ್ನಾಗಿ ಬರತಕ್ಕಂಥದ್ದು. ಒಣಹವೆ ಇರ್ತಕ್ಕಂಥದ್ದು ಯೂಶ್ವಲಿ ನಾವು ಕಟಾವೆ ಹಂತಕ್ಕೆ ಬರುವಾಗ ಒಣಹವೆ ಕಂಟಿನ್ಯೂಸ್ ಆಗಿ ಇದ್ರೆ ಬಹಳಷ್ಟು ಒಳ್ಳೆಯದು. ಸೊ ಆ ಒಂದು ದೃಷ್ಟಿಯಿಂದ ಜುಲೈ 2ನೇ ವಾರದಿಂದ ಆಗಸ್ಟ್ ಕೊನೆಯ ವಾರದವರೆಗೂ ಈ ಒಂದು ಬೆಳೆಯನ್ನ ಕಮರ್ಷಿಯಲ್ ಆಗಿ ನಾವು ಬೆಳೀತಕ್ಕಂಥದ್ದು. ಎಲ್ಲೆಲ್ಲಿ ನಾವು ಬೆಳಿಬಹುದು ಮಳೆ ಆಶ್ರಯದಲ್ಲಿ ಅಂತ ನಾನು ಹೇಳಿದೆ. ಸೊ ಯೂಶ್ವಲಿ ನಾವು ಏನು ಹೇಳ್ತೇವೆ ಅಂತಂದ್ರೆ ಈ ಬೆಳೆಯನ್ನ ನೀರಾವರಿಗೆ ಇದು ಸೂಕ್ತವಾಗಿ ಬೆಳೆಯೋದಿಲ್ಲ. ಅಂದ್ರೆ ಇದಕ್ಕೆ ನೀರು ಮತ್ತೆ ಗೊಬ್ಬರ ಅವಶ್ಯಕತೆ ಇರೋದಿಲ್ಲ. ಸೊ ಆ ಒಂದು ದೃಷ್ಟಿಯಿಂದ ಮಳೆ ಆಶ್ರಿತದಲ್ಲಿ ನಿಮಗೆ ಈ ಕಾಳು ಕಡಿ ಅಥವಾ ಒಂದು ಏನು ಹೆಚ್ಚಿನ ಆದಾಯ ನಿರೀಕ್ಷೆ ಮಾಡುವಂಗಿಲ್ಲ. ಯಾಕಂತಂದ್ರೆ ಈ ಬೆಳೆ ಕಡಿಮೆ ಒಂದು ಖರ್ಚು ಮಾಡಿ ಸಾಮಾನ್ಯವಾಗಿ ಒಂದು 15,000-20,000 ಪ್ರತಿ ಎಕರೆಗೆ ಬರುವಂತ ಒಂದು ಆದಾಯದ ಬೆಳೆ. ಇದರಲ್ಲಿ ಹಲವಾರು ತಳಿಗಳಿದಾವೆ. ಇವತ್ತು ಪೋಷಿತ ಅಂತಕ್ಕಂಥ ತಳಿ ಒಳ್ಳೆ ಇಳುವರಿ ಕೊಡ್ತಕ್ಕಂಥದ್ದು. ನಾವು ಹೇಳಿದೆ 2 ಕೆಜಿ ಬೀಜ ನಮಗೆ ಪ್ರತಿ ಎಕರೆಗೆ ಬಿತ್ತಲಿಕ್ಕೆ ಬೇಕಾಗ್ತದ. ಜುಲೈದಿಂದ ಆಗಸ್ಟ್ ವರೆಗೂ ಬಿತ್ತನೆ ಮಾಡ್ಕೋಬಹುದು. ಮತ್ತೆ ನೀರು ಮತ್ತೆ ಗೊಬ್ಬರ ಇದಕ್ಕೆ ಬೇಡ ಅಂತ ಹೇಳಿದೆ ನಾನು. ಯಾಕಂತಂದ್ರೆ ನೀರು ಮತ್ತೆ ಗೊಬ್ಬರ ಕೊಡೋದ್ರಿಂದ ಅದರಲ್ಲಿ ಕ್ಷಾರ ಗುಣ ಅಂತ ಏನ್ ಹೇಳ್ತೇವೆ. ಯೂಶ್ವಲಿ ನಾವು ಔಷಧೀಯ ಗಿಡಗಳು ನಮಗೆ ಒಂದು ಕ್ವಾಲಿಟಿ ಬೇಸ್ ಮೇಲೆ ಮಾರ್ಕೆಟ್ ಆಗೋದ್ರಿಂದ ಅವುಗಳನ್ನ ನಾವು ಈ ಬೇಸಾಯ ಕ್ರಮದಲ್ಲಿ ಬಹಳಷ್ಟು ಅದನ್ನ ನಾವು ಮ್ಯಾನೇಜ್ಮೆಂಟ್ ಮಾಡತಕ್ಕಂಥದ್ದು. ನೀರು ಮತ್ತು ಗೊಬ್ಬರ ಕೊಡೋದ್ರಿಂದ ಏನಾಗ್ತದೆ, ಬೇರು ಹಳದಿ ಬಣ್ಣ ಟರ್ನ್ ಆಗ್ತದೆ ಅಥವಾ ಫೈಬರ್ ಕಂಟೆಂಟ್ ಹೆಚ್ಚಾಗ್ಬಿಡ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಈ ಕ್ವಾಲಿಟಿ ರೆಡ್ಯೂಸ್ ಆಗೋ ಒಂದು ಉದ್ದೇಶದಿಂದ ಅದನ್ನೇನ್ ಮಾಡ್ತೇವೆ ನಾವು, ಈ ನೀರು ಮತ್ತು ಗೊಬ್ಬರನ ಕೊಡಂಗಿಲ್ಲ. ಅದು ಅಲ್ಲದೆ ಬೇರಿನ ಬೆಳವಣಿಗೆಕ್ಕಿಂತ ಮೇಲೆ ನಮಗೆ ಎಲೆ ಮತ್ತು ಬೇರೆ ಬೇರೆ ಭಾಗಗಳು ನಾವು ಹೆಚ್ಚು ಬೆಳೀತಕ್ಕಂಥವು ಕ್ವಾಲಿಟಿ ಬರಲಿ ಅನ್ನೋ ದೃಷ್ಟಿಯಿಂದ ಎಷ್ಟು ನಾವು ಕ್ಲಿಷ್ಟಕರವಾದಂತಹ ಸಿಚುವೇಶನ್ ಅಲ್ಲಿ ಅಥವಾ ವಾತಾವರಣದಲ್ಲಿ ನಾವು ಬೆಳೆಸ್ತೇವೋ ಈ ಔಷಧಿ ಗಿಡಗಳನ್ನ ಅಷ್ಟು ನಮಗೆ ಕ್ಷಾರ ಗುಣಗಳು ಹೆಚ್ಚಾಗ್ತಾ ಹೋಗ್ತಾವ. ಸಾ ಒಂದು ದೃಷ್ಟಿಯಿಂದ ಈ ಒಂದು ಬೆಳೆಗೆ ಸ್ಪೆಷಲಿ ಅಶ್ವಗಂಧಕ್ಕೆ ನಾವು ಗೊಬ್ಬರ ಮತ್ತು ನೀರಿನ ಅವಶ್ಯಕತೆ ಇರೋದಿಲ್ಲ. ಮತ್ತೆ ಅಲ್ಲದೆ ಮಳೆ ಆಶ್ರಯದಲ್ಲಿ ಬರಬೇಕು. ನಿಮಗೆ ಈ ಬೀಜ ಬಿತ್ತನೆ ಮಾಡಿದ ತಕ್ಷಣ ಅಕಸ್ಮಾತ್ ಮಳೆ ಇಲ್ಲ ಅಂದ್ರೆ ಒಂದು ಸರಾಗವಾಗಿ ನೀರನ್ನ ಹಾಸ್ತಕ್ಕಂಥದ್ದು ರೂಢಿ. ಅದು ಜರ್ಮಿನೇಷನ್ಗೆ ಅಂದ್ರೆ ಮೊಳಕೆ ಹೊಡಿಲಿಕ್ಕೆ ಸಾಕಾಗ್ತದೆ. ತದನಂತರ ಮಳೆ ಆಶ್ರಯದಲ್ಲೇ ಬರತಕ್ಕಂಥ ಬೆಳೆ ಆಗಿರ್ತದೆ. ಈ ಜೋಳ ಬಿತ್ತನೆ ಯಾವ ರೀತಿ ಮಾಡ್ತೀವಿ ಆ ರೀತಿ 30 ಸೆಂಟಿಮೀಟರ್ ಸಾಲಿನ ಸಾಲಿಗೆ 20 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ನಾವು ಬೀಜ ಬಿತ್ತನೆ ಮಾಡ್ತಕ್ಕಂಥದ್ದು. ಇದು ಸರಿಸುಮಾರವಾಗಿ ಜುಲೈ ಅಥವಾ ಆಗಸ್ಟ್ ನಲ್ಲಿ ಬಿತ್ತನೆ ಮಾಡಿದ್ರೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಕಟಾವಿಗೆ ಬರ್ತಕ್ಕಂಥದ್ದು. ಈ ಕಟಾವಿಗೆ ಹಂತಕ್ಕೆ ಬಂದಾಗ ತಳಗಡೆ ಇರತಕ್ಕಂತ ಎಲೆಗಳು ಪೂರ್ತಿ ಒಣಗ್ಬಿಟ್ಟು ಆ ಒಂದು ಹಂತದಲ್ಲಿ ಈ ಬೀಜ ಅಥವಾ ಹಣ್ಣು ನಮಗೆ ಹಸಿರುದಿಂದ ಹಣ್ಣಾಗಿ ಪೂರ್ತಿ ಕೇಸರಿ ಅಥವಾ ಕೆಂಪು ಮಣ್ಣಿಗೆ ತಿರುಗುತ್ತದೆ. ಆ ಒಂದು ಹಂತದಲ್ಲಿ ನಾವು ಪೂರ್ತಿ ಗಿಡವನ್ನ ಕಟಾವು ಮಾಡಬೇಕಾಗ್ತದೆ. ಅಂದ್ರೆ ಪೂರ್ತಿ ಗಿಡವನ್ನ ಕಿತ್ತುಬಿಟ್ಟು ಒಂದೇ ಬೇರು, ಒಂದು ಗಿಡಕ್ಕೆ ಒಂದೇ ಬೇರು ಸಿಗ್ತದೆ. ಆ ಬೇರನ್ನ ನಾವು ಕ್ರೌನ್ ರೀಸನ್ ಅಂತ ಹೇಳ್ತೇನೆ, ಅದು ಒಂದು ಕಾಂಡದ ಒಂದು ಪೋರ್ಷನ್ ಅಲ್ಲಿ ಕ್ರೌನ್ ರೀಸನ್ ಮೇಲೆ ಸ್ವಲ್ಪ ಅದನ್ನ ಕಟಾವು ಮಾಡಿ ಪೂರ್ತಿ ಬೇರನ್ನ ನಾವು ನೀರಿನಲ್ಲಿ ತೊಳೆದ್ಬಿಟ್ಟು ತದನಂತರ ಆ ಒಂದು ಬೇರನ್ನ ನಾವು ಒಣಗಿಸಿ ಅದನ್ನ ಮಾರ್ಕೆಟ್ ಮಾಡತಕ್ಕಂಥದ್ದು. ಇಲ್ಲಿ ಸರಿಸುಮಾರು 2 ಕ್ವಿಂಟಲ್ನಷ್ಟು ಒಣ ಬೇರಿನ ಇಳುವರಿ ನಿರೀಕ್ಷೆ ಮಾಡಬಹುದು ಪ್ರತಿ ಎಕರೆಗೆ. ಆಮೇಲೆ ಬೀಜ ಎಕ್ಸ್ಟ್ರಾ ಒಂದು 25-30 ಕೆಜಿ ಬೀಜ ಕೂಡ ಸಿಗ್ತದೆ, ಒಳ್ಳೆ ಇಳುವರಿ ಬಂದಿದ್ರೆ. ಸೊ ಅದನ್ನ ನಾವು ಮಾರ್ಕೆಟ್ ಮಾಡಬಹುದು. ಇಟ್ ಪ್ರೆಸೆಂಟ್ ನಮಗೆ ಬೀಜ 100-120 ರೂಪಾಯಿ ಪ್ರತಿ ಕೆಜಿಗೆ ಮಾರ್ಕೆಟ್ ಆಗ್ತದೆ. ಅದು ಅಲ್ಲದೆ ಬೇರು ನಮಗೆ ಇವತ್ತು ಒಳ್ಳೆ ಕ್ವಾಲಿಟಿ ಬೇರು 150 ರೂಪಾಯಿ ಮೇಲೆ, ಅಂದ್ರೆ 200-250 ಮಾರದಂತ ನಿದರ್ಶನಗಳು ಕೂಡ ಇದಾವೆ. ಸೊ ಅದು ಕ್ವಾಲಿಟಿ ಬೇಸ್ ಮೇಲೆ ಮಾರತಕ್ಕಂಥದ್ದು. ಸೊ ಇದು ಮಳೆಯಾಶ್ರಿತ ಒಳ್ಳೆಯ ಔಷಧೀಯ ಬೆಳೆ, ಕಡಿಮೆ ಖರ್ಚಿನಲ್ಲಿ ನಾವು ಹೆಚ್ಚು ಲಾಭವನ್ನ ತೆಗೆದುಕೊಳ್ಳುವಂತದ್ದು. ಖಾಲಿ ಬಿಟ್ಟಂತ ಹೊಲಗಳನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಬೆಳೆತಕ್ಕಂಥ ಸೂಕ್ತ. ಯಾಕಂದ್ರೆ ನಮ್ಮ ಹೊಲದಲ್ಲಿ ಯಾವ ಬೇರೆ ಬೆಳೆಗಳು ಬೆಳೆಯೋದಿಲ್ಲರಿ, ಇಂಥ ಸಾಕಷ್ಟು ಅಲ್ಲಿ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಒಂದು ಪ್ರದೇಶದಲ್ಲಿ ಅಶ್ವಗಂಧ ಬೆಸ್ಟ್ ಬೆಳೆ ಅಂತ ನಾವು ಹೇಳ್ಬೋದು. ಅದು ಅಲ್ಲದೆ ಈ ಶತಾವರಿ, ಮಾಂಗ್ನಿ ಬೇರು, ಹತ್ತು ಹಲವಾರು ಬೇರೆ ಬೇರೆ ಔಷಧೀಯ ಗಿಡಗಳನ್ನು ಕೂಡ ನಾವು ಈ ಒಂದು ವಾಣಿಜ್ಯ ಬೆಳೆಯಾಗಿ ಕೂಡ ಬೆಳಿಬಹುದು. ಇಲ್ಲಿ ಶತಾವರಿ ಅಂದ ತಕ್ಷಣ ಬಹುಶಃ ಇತ್ತೀಚಿನದಲ್ಲಿ ಬಹಳಷ್ಟು ರೈತರು ಈ ಬೆಳೆಗಳನ್ನ ಬೆಳೆದಿದ್ದು ಉಂಟು, ಮತ್ತೆ ಒಳ್ಳೆ ಲಾಭ ಕೊಡ್ತಕ್ಕಂಥದ್ದು. ಸೊ ಇದು ಕೂಡ ಬೇರು ಉಪಯುಕ್ತ ಭಾಗ ಶತಾವರಿದು. ಶತಾವರಿ ಶತ ಅಂತಂದ್ರೆ 100, ವರಿ ಅಂದ್ರೆ ಬೇರು. ಈ ಶತಾವರಿಯಲ್ಲಿ ಎರಡು ಬಗೆ, ಒಂದು ಹಳದಿ ಶತಾವರಿ, ಒಂದು ಬಿಳಿ ಶತಾವರಿ. ಇದು ಸುಮಾರು 14-18 ತಿಂಗಳದ ಬೆಳೆ, ಅಂದ್ರೆ ಮಿನಿಮಮ್ ಆಗಿ 14 ತಿಂಗಳ ನಾವು ಹೊಲದಲ್ಲಿ ಬೆಳೆಸಿಬಿಟ್ಟು ಮಾರ್ಕೆಟಿಂಗ್ ಮಾಡತಕ್ಕಂಥದ್ದು. ಇದಕ್ಕೆ ನೀರು ಮತ್ತೆ ಗೊಬ್ಬರ ಅವಶ್ಯಕತೆ ಇದೆ. ನೀರು ನಮಗೆ ಯಾವ ರೀತಿ ಬೇರೆ ಬೇರೆ ಒಂದು ತೋಟಗಾರಿಕೆ ಬೆಳೆಗೆ ಬೇಕಾಗುತ್ತೆ ಅಷ್ಟು ನೀರು ಇದಕ್ಕೆ ಬೇಡವಾದಂಥದ್ದು. ಸರಿಸುಮಾರು ನಿಮಗೆ ಮಳೆ ಆಶ್ರಿತದಲ್ಲಿ ಚೆನ್ನಾಗಿ ಬರ್ತಕ್ಕಂಥದ್ದು, ಅವಶ್ಯ ಇದ್ದಂತ ಒಂದು ಸೀಸನ್ ನಲ್ಲಿ ಮಾತ್ರ ನೀರನ್ನ ಉಣಿಸಿದ್ರೆ ಸೊ ಒಳ್ಳೆ ಬೇರಿನ ಇಳುವರಿ ಸಿಗ್ತಕ್ಕಂಥದ್ದು. ಇದನ್ನ 4 ಫೂಟ್ ಅಂತರದಲ್ಲಿ, ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ 4 ಫೂಟ್ ಅಂತರದಲ್ಲಿ ಬೀಜ ಸಸ್ಯಾಭಿವೃದ್ಧಿ ಮಾಡಿ, ಅಂದ್ರೆ ಬೀಜವನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಆ ಬೀಜದಿಂದ ಮರಿಗಳನ್ನ, ಅಂದ್ರೆ ಯಾವ ರೀತಿ ಬೇರೆ ಬೇರೆ ತರಕಾರಿ ಸಸಿಗಳನ್ನ ರೆಡಿ ಮಾಡ್ತೀವೋ ಆ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ನಾವು ಈ ಗಿಡವನ್ನ ಹಾಕ್ತಕ್ಕಂಥದ್ದು. ಈ 14 ತಿಂಗಳ ನಂತರ ಈ ಬೇರನ್ನ ಅಡ್ಡಿ ತೆಗೆದ್ಬಿಟ್ಟು ನಾವು ಮಾರ್ಕೆಟಿಂಗ್ ಮಾಡತಕ್ಕಂಥದ್ದು. ಯೂಶ್ವಲಿ ನಮಗೆ ಒಂದು ಗಿಡದಿಂದ ಸರಿಸುಮಾರು 5-6 ಕೆಜಿ ಹಸಿ ಶತಾವರಿಯ ಬೇರು ಇಳುವರಿ ಸಿಗ್ತದೆ. ಇದನ್ನ ಹಸಿಯಾಗಿ ಕೂಡ ಮಾರ್ಕೆಟ್ ಮಾಡಬಹುದು, ಅದು ಅಲ್ಲದೆ ಒಣ ಬೇರಾಗಿನೂ ಕೂಡ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಹಸಿ ಬೇರಾತು ಅಂತಂದ್ರೆ 20-30 ರೂಪಾಯಿ ಪ್ರತಿ ಕೆಜಿಗೆ ಮಾರ್ಕೆಟ್ ಆಗ್ತದೆ. ಒಣ ಬೇರನ್ನ ಮಾರ್ಕೆಟ್ ಮಾಡಬೇಕು ಅಂತಂದ್ರೆ ಮೇಲೆ ಇರತಕ್ಕಂತ ಪೀಲ್ ಅಂತ ಏನ್ ಹೇಳ್ತೀವಿ, ಆ ಬೇರಿನ ಒಂದು ಭಾಗವನ್ನು ಮೇಲೆ ಪೀಲ್ ಅನ್ನ ತೆಗೆದ್ಬಿಟ್ಟು ಒಣಗಿಸ್ತಕ್ಕಂಥ ಒಣಗಿದ ಬೇರನ್ನ ನಾವು 80 ರೂಪಾಯಿಯಿಂದ ಹಿಡ್ಕೊಂಡ್ ಬಿಟ್ಟು 150 ರೂಪಾಯಿವರೆಗೂ ಪ್ರತಿ ಕೆಜಿಗೆ ಮಾರುಕಟ್ಟೆ ಮಾಡತಕ್ಕಂಥದ್ದು. ಸೊ ಇದು ಒಂದು ಒಳ್ಳೆ ವಾಣಿಜ್ಯ ಔಷಧಿಯ ಬೆಳೆ ಕೂಡ ಹೌದು. ಅದನ್ನ ಬಿಟ್ರೆ ಮಾಂಗ್ನಿ ಬೇರು, ಮಾಂಗ್ನಿ ಬೇರನ್ನು ನೀವು ಬಹುಶಃ ಕೇಳಿರ್ಬೋದು. ಮಾಂಗ್ನಿ ಬೇರು ಉಪ್ಪಿನಕಾಯಿ ಬಹಳ ಫೇಮಸ್. ಈ ಮಾಂಗ್ನಿ ಬೇರು ನಮಗೆ ಈ ಕಣ್ಣಿನ ತೊಂದರೆಗೆ ಅಲ್ದಲ್ದನೆ BP ಕಾಯಿಲೆಗೆ, ಆಮೇಲೆ ಹಲವಾರು ಹೃದಯ ಸಂಬಂಧಿತ ಕಾಯಿಲೆಗಳಿಗೆ ಉಪಯೋಗ ಮಾಡತಕ್ಕಂಥದ್ದು. ಇದು ಕೂಡ ಬೇರು ಉಪಯುಕ್ತ ಭಾಗ. ಕಾಂಡದ ತುಂಡುಗಳನ್ನ ನಾವು ಉಪಯೋಗ ಮಾಡ್ಕೊಂಡ್ಬಿಟ್ಟು ಸಸ್ಯಾಭಿವೃದ್ಧಿ ಮಾಡಿ ಈ ಬೆಳೆಗಳನ್ನ ಬೆಳಿತಕ್ಕಂಥದ್ದು. ಇದು ನೀರಾವರಿಯಲ್ಲಿ ನಮಗೆ ಬೆಳಿತಕ್ಕಂತ ಒಂದು ಬೆಳೆ. ಅವಶ್ಯಕವಾಗಿ ನೀರಾವರಿ ಮತ್ತೆ ಗೊಬ್ಬರ ಬೇಕೇ ಬೇಕು. ಇದನ್ನ ಈ ಮುಂಗಾರು ಬೆಳೆಯಾಗಿ ಕೂಡ ನಾವು ಬೆಳಿಬಹುದು. ಈ ಬೆಳೆಯನ್ನ ಬೆಳೆಯೋಕ್ಕಿಂತ ಪೂರ್ವದಲ್ಲಿ ನಾವು ಮಣ್ಣು ಮತ್ತೆ ಹವಾಗುಣ ಇದಕ್ಕೆ ನೋಡೋದಾದ್ರೆ, ಮಣ್ಣು ಉಸುಗು ಮಿಶ್ರಿತವಾದಂತ ಕೆಂಪು ಮಣ್ಣು ಸೂಕ್ತವಾದಂಥದ್ದು. ಮತ್ತೆ ಈ ಬೆಳೆ ನಾನು ಆಲ್ರೆಡಿ ಹೇಳಿದೆ, ಕಾಂಡದ ತುಂಡನ್ನ ನಾವು ಸಸ್ಯಾಭಿವೃದ್ಧಿ ಮಾಡ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಾವು 60 ಸೆಂಟಿಮೀಟರ್ ಸಾಲಿನ ಸಾಲಿಗೆ ಮತ್ತು 45 ಸೆಂಟಿಮೀಟರ್ ಅಥವಾ 45 ಸೆಂಟಿಮೀಟರ್ ಸಾಲಿನ ಸಾಲಿಗೆ ಮತ್ತು 30 ಸೆಂಟಿಮೀಟರ್ ಈ ಮಣ್ಣಿನ ಅನುಸಾರವಾಗಿ ನಾವು ಈ ಸ್ಪೇಸಿಂಗ್ ಗಿಡದ ಒಂದು ಸ್ಪೇಸಿಂಗ್ ಅನ್ನ ಹಾಕ್ತಕ್ಕಂಥದ್ದು. ಸೊ ಈ ಒಂದು ಬೆಳೆ 5-6 ತಿಂಗಳ ಬೆಳಿತಕ್ಕಂಥದ್ದು. ನೀವು ಉಪ್ಪಿನಕಾಯಿ ಬೆಳೆದಾದ್ರೆ 100-110 ದಿವಸಕ್ಕೆ ಈ ಉಪ್ಪಿನಕಾಯಿಗೆ ಬೇರು ರೆಡಿ ಆಗ್ತದೆ. ಅಥವಾ ನೀವು ಔಷಧಿಗಾಗಿ ಬೆಳೆಯೋದಾದ್ರೆ ನೀವು ಬೇಕಾಗ್ತಕ್ಕಂಥದ್ದು 150-160 ದಿವಸ. ಈ ಉಪ್ಪಿನಕಾಯಿಗೆ ಬೆಳೆಯೋದಾತು ಅಂತಂದ್ರೆ ಲೋಕಲ್ ತಳಿಗಳಿದಾವೆ. ನೀವು ಔಷಧಿಗಾಗಿ ಬೆಳೆಯೋದಾದ್ರೆ 150-160 ದಿವಸಕ್ಕೆ ವಿವಿಧ ಒಂದು ತಳಿಗಳು, ಈಗ ಐಸಿರಿ ಅಂತಕ್ಕಂಥದ್ದು ತಳಿ ಮತ್ತೆ K8 ಅಂತಕ್ಕಂತ ತಳಿಗಳು ಕೂಡ ಅಭಿವೃದ್ಧಿ ಮಾಡಿದ್ದಾರೆ. ಸೊ ಆ ಬೆಳೆಗಳನ್ನ ಬೆಳ್ಕೊಂಡ್ಬಿಟ್ಟು ಮಾರ್ಕೆಟಿಂಗ್ ಮಾಡತಕ್ಕಂಥದ್ದು. ಸೊ ಇದು ಕೂಡ ನಮಗೆ ಕಟಾವಿಗೆ ಹಂತಕ್ಕೆ ಬಂದಾಗ ಎಲೆಗಳು ಉದುರಿಸ್ತದೆ. ಸೊ ಆ ಒಂದು 5-6 ತಿಂಗಳ ಆದ್ಮೇಲೆ ಆ ಬೇರನ್ನ ಅಡ್ಡಿ ತೆಗೆದ್ಬಿಟ್ಟು ಆ ಬೇರನ್ನ ಒಂದು ಸಣ್ಣ ಸಣ್ಣ ತುಂಡಾಗಿ ಅದನ್ನ ಒಣಗಿಸ್ತಕ್ಕಂಥದ್ದು, ಅದನ್ನ ವಾಶ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಒಣಗಿಸ್ತಕ್ಕಂಥದ್ದು. ಒಣಗಿಸಿದಾದ್ಮೇಲೆ ಮಾರ್ಕೆಟಿಂಗ್ ಗೆ ಸಿದ್ಧವಾದದ್ದು. ಸೊ ಇದು ಕೂಡ ಸರಿಸುಮಾರು 100-120 ರೂಪಾಯಿ ಪ್ರತಿ ಒಂದು ಕೆಜಿಗೆ ಒಣ ಬೇರಿನ ಒಂದು ಪ್ರೈಸ್. ಸೊ ಇದು ನಮ್ಮ 2,500 ಕೆಜಿಯಷ್ಟು ಪ್ರತಿ ಹೆಕ್ಟರ್ಗೆ ಒಣಬೇರು ಸಿಗ್ತಕ್ಕಂಥದ್ದು. ಸೊ ಇದು ಒಳ್ಳೆ ಒಂದು ಬೆಳೆ. ಸಾಕಷ್ಟು ಡಿಸ್ಟ್ರಿಕ್ಟ್ ನಲ್ಲಿ ಈಗಾಗಲೇ ಕಾಂಟ್ರಾಕ್ಟ್ ಫಾರ್ಮಿಂಗ್ ಕೂಡ ಬಹಳಷ್ಟು ಮಾಡಿದ್ದಾರೆ. ಸೊ ಅದನ್ನ ರೈತರು ಅದನ್ನು ಕೂಡ ಬೆಳೆದು ಲಾಭ ಪಡ್ಕೋಬಹುದು. ಅದು ಅಲ್ಲದೆ ನಾನು ಹೇಳಿದೆ ವಾಣಿಜ್ಯ ಸುಗಂಧಿ ಬೆಳೆಗಳು ಯಾವ ರೀತಿ ಅವನ್ನ ಬೆಳ್ಕೋಬಹುದು ಅಂತಕ್ಕಂಥದ್ದು ನಾನು ಇಲ್ಲಿ ಉದಾಹರಣೆ ಮಾತ್ರ ಕೊಡ್ತಾ ಇದ್ದೀನಿ. ಮತ್ತೆ ನಾನು ಸಣ್ಣದಾಗಿ ಅದರ ಯಾವ ರೀತಿ ಬೆಳೆಯನ್ನ ಬೆಳಿಬಹುದು ಅಂತಕ್ಕಂಥದ್ದು ಕೂಡ ನಿಮ್ಮಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಈ ಸುಗಂಧ ದ್ರವ್ಯದಲ್ಲಿ ನೋಡೋದಾದ್ರೆ ಲಾವಂಚ ಅಂತಕ್ಕಂಥದ್ದು, ಲಾವಂಚ ಮತ್ತೆ ನಿಂಬೆ ಹುಲ್ಲು, ಪಾಮ್ ರೋಸಾ, ಸಿಟ್ರೊನೆಲ್ಲ ಮತ್ತು ಹಲವಾರು ವಿವಿಧ ಒಂದು ಹುಲ್ಲಿನ ಜಾತಿಗೆ ಸೇರಿದಂತ ಸುಗಂಧಿ ಬೆಳೆಗಳು ಕೂಡ ಇವತ್ತು ನಮ್ಮ ಒಂದು ಸುಗಂಧಿ ಬೆಳೆಯಲ್ಲಿ ಸಾಕಷ್ಟು ಒಂದು ವೈಜ್ಞಾನಿಕವಾಗಿ ಅದನ್ನ ಡೆವಲಪ್ ಮಾಡಿದ್ದಾರೆ. ಸುಗಂಧ ಒಂದು ಬೆಳೆಯಲ್ಲಿ ಲಾವಂಚ ಅಂತಕ್ಕಂಥದ್ದನ್ನ ಉದಾಹರಣೆ ತಗೊಂತೀನಿ. ಲಾವಂಚ ಇದು ಬೇರು ಉಪಯುಕ್ತ ಭಾಗ ಇಲ್ಲಿರೂ ಕೂಡ. ಲಾವಂಚ ಈ ಬೆಳೆಯನ್ನ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಮಣ್ಣಿನ ಸವಕಳಿ ತಡೆಗಟ್ಟಲಿಕ್ಕೋಸ್ಕರ ಉಪಯೋಗ ಮಾಡದಂತ ಬೆಳೆ ಇದು. ನಾವು ಈ ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ಗೆ ಹೋದಾಗ ಈ ಅಡ್ಡಲಾಗಿ ಅಂದ್ರೆ ಇಳಿಜಾರಿಗೆ ಅಡ್ಡಲವಾಗಿ ಈ ಬೆಳೆಯನ್ನು ಹಾಕಿರೋದನ್ನು ನೋಡಿರಬಹುದು. ಇದು ಮಣ್ಣು ಸವಕಳಿ ತಡೆಗಟ್ಟಲಿಕ್ಕೋಸ್ಕರ ಉಪಯೋಗ ಮಾಡದಂತ ಲಾವಂಚ ಅಥವಾ ವೆಟಿವರ್ ಅಂತ ಕರಿತೀವಿ, ಅಥವಾ ಕಸ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಬೆಳೆಯನ್ನ ಇವತ್ತು ನಾವು ವೈಜ್ಞಾನಿಕವಾಗಿ ಅರೋಮೆಟಿಕ್ ಆಯಿಲ್ ಅಥವಾ ಸುಗಂಧದ ಎಣ್ಣೆಯನ್ನ ಬಟ್ಟೆ ಇಳಿಸುವ ಮುಖಾಂತರ ತೆಗೆದು ಅದನ್ನ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು. ಸೊ ಇದು ಕೂಡ 14 ತಿಂಗಳ ಬೆಳೆ, ಮಿನಿಮಮ್ ಆಗಿ 14 ತಿಂಗಳ ಬೇಕು, 18 ತಿಂಗಳವರೆಗೂ ಕೂಡ ಇದನ್ನ ಬೆಳೆಯೋದುಂಟು. ಸೊ ಇಲ್ಲಿ ಈ ಬೆಳೆ ಬೆಳೆಯೋಕ್ಕಿಂತ ಪೂರ್ವದಲ್ಲಿ ಮಣ್ಣು ಮತ್ತು ಹವಾಗುಣ ಬಹಳಷ್ಟು ಇಂಪಾರ್ಟೆಂಟ್. ಮಣ್ಣು ಸ್ಪೆಷಲಿ ಈ ಉಸುಗು ಮಿಶ್ರಿತವಾದಂತಹ ಮಣ್ಣು ಇದ್ರೆ ಬಹಳಷ್ಟು ಬೆಸ್ಟ್. ಯಾಕಂತಂದ್ರೆ ಈ ಬೇರು ಬಹಳ ತೆಳುವಾಗಿ ದಾರದಂಗೆ ಇರ್ತದ, ಸೊ ಅದನ್ನ ಅಡ್ಡಿ ತೆಗೆಯೋದು ಸ್ವಲ್ಪ ಕಷ್ಟ ಆಗೋದ್ರಿಂದ ಈ ಮಣ್ಣು ಆಯ್ಕೆ ಬಹಳಷ್ಟು ಇಂಪಾರ್ಟೆಂಟ್. ಮತ್ತೆ 60 ಸೆಂಟಿಮೀಟರ್ ಸಾಲಿನ ಸಾಲಿಗೆ ಮತ್ತು 45 ಸೆಂಟಿಮೀಟರ್, ಯಾವ ರೀತಿ ನೀವು ಬೋಧ ಹಾಕಿಬಿಟ್ಟು ಈ ಕಬ್ಬು ಅಥವಾ ಇನ್ನ 10 ಹಲವಾರು ಬೇರೆ ಬೇರೆ ತರಕಾರಿಗಳನ್ನ ಹಚ್ಚಿ ಬೆಳೆಯೋದೇ ಇದೆ. ಸೊ ಆ ಒಂದು ಮೆಥಡ್ ನಲ್ಲಿ ಇದನ್ನು ಕೂಡ ಪ್ಲಾಂಟಿಂಗ್ ಮಾಡಿ ಅಥವಾ ಆ ಗಿಡವನ್ನು ಹಚ್ಚಿ ನಾವು ಈ ಬೇರನ್ನ ತೆಗಿತಕ್ಕಂಥದ್ದು. ಸೊ ಇಲ್ಲಿ ಲಾವಂಚ ನಮಗೆ ಈ ನೀರು ಅವಶ್ಯಕವಾಗಿ ಬೇಕು ಇದಕ್ಕೂ ಕೂಡ. ಮತ್ತೆ ಕಂಟಿನ್ಯೂಸ್ ಆಗಿ ನಾವು ಮ್ಯಾನೇಜ್ಮೆಂಟ್ ಯಾಕೆ ಹುಲ್ಲಿನ ಜಾತಿಗೆ ಸೇರೋದ್ರಿಂದ ಪ್ರಾಥಮಿಕವಾಗಿ ನಮಗೆ ಈ ಕಳೆ ನಿರ್ವಹಣೆಯನ್ನು ಮಾಡಿದ್ರೆ ತದನಂತರ ಈ ಪೂರ್ತಿಯಾಗಿ ಇದು ಬುಷಿ ತರ ಅಥವಾ ಇದು ಕಂಪ್ಲೀಟ್ ಆಗಿ ನಮ್ಮ ಒಂದು ಮಣ್ಣನ್ನ ಕವರ್ ಆಗಿಬಿಡುತ್ತೆ ಮಣ್ಣಿನ ಮೇಲೆ. ಸೊ ಆ ರೀತಿ ಆಗೋದ್ರಿಂದ ಕಳೆಯ ನಿಯಂತ್ರಣ ಕೂಡ ಬಹಳಷ್ಟು ವಿಚಾರ ಮಾಡೋಂಗಿಲ್ಲ, ಆ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗ್ತದೆ. ಸೊ ಇಲ್ಲಿ 15 ತಿಂಗಳ ಅಥವಾ 14-15 ತಿಂಗಳದ ಬೆಳೆ ಅಂತ ನಾನು ಹೇಳಿದೆ. ನಮಗೆ 25-30 ಕ್ವಿಂಟಲ್ ಈ ಬೇರಿನ ಇಳುವರಿ ಪ್ರತಿ ಹೆಕ್ಟರ್ಗೆ ಅಂದ್ರೆ 2.5 ಎಕರೆಗೆ ನಮಗೆ ಸರಿಸುಮಾರು 25-30 ಕ್ವಿಂಟಲ್ ಸಿಗ್ತದೆ. 1% ನಮಗೆ ಆಯಿಲಿನ ಇಳುವರಿ ಅಂದ್ರೆ ಸರಿಸುಮಾರುವಾಗಿ 25-30 ಕೆಜಿ ಪ್ರತಿ ಹೆಕ್ಟರ್ಗೆ ಸಿಗ್ತಕ್ಕಂಥದ್ದು. ಸೊ ಇದು ಒಳ್ಳೆ ಲಾಭದಾಯಕವಾದಂತ ಒಂದು ಸುಗಂಧದ ಎಣ್ಣೆ. ಯಾಕಂತಂದ್ರೆ ಇವತ್ತು ಪ್ರೆಸೆಂಟ್ ಪ್ರೈಸ್ ಮಿನಿಮಮ್ ಒಂದು 22-25 ಸಾವಿರ ಕ್ವಾಲಿಟಿ ಬೇಸ್ ಮೇಲೆ ಮಾರತಕ್ಕಂತ ಒಂದು ಬೆಳೆ. ಸೊ ಒಳ್ಳೆ ನಮಗೆ ಇಳುವರಿ ತಂದು ಕೊಡ್ತಕ್ಕಂಥದ್ದು. ನಮಗೆ ಖರ್ಚು ಕೂಡ ಯಾಕಂದ್ರೆ ಪ್ರತಿಯೊಂದು ಸ್ಲಿಪ್ಗೆ ಇವತ್ತು 2 ರೂಪಾಯಿ ನಮ್ಮ ಒಂದು ಇದರಲ್ಲಿದೆ. ಸೊ ಅದು 2 ರೂಪಾಯಿ ಅಂತ ಹಿಡಿದ್ರು ನಿಮಗೆ ಬಹಳಷ್ಟು ಸ್ಲಿಪ್ಸ್ ಬೇಕು. ಆ ಒಂದು ಉದ್ದೇಶದಿಂದ ನನ್ನ ಸಜೆಷನ್ ಏನು ಅಂತಂದ್ರೆ ರೈತರು ಕಡಿಮೆ ಒಂದು ಏರಿಯಾದಲ್ಲಿ ಅಂದ್ರೆ 1 ಗುಂಟ 2 ಗುಂಟದಲ್ಲಿ ತಾವು ಬೆಳ್ಕೊಂಡ್ ಬಿಟ್ಟು ತದನಂತರ ಆ ಬೆಳೆನ ಮುಂದಿನ ಒಂದು ಸೀಸನ್ ಅಲ್ಲಿ ಅದನ್ನ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಟ್ಟು ಬೆಳೆದಾದ್ರೆ ಸೊ ಒಳ್ಳೆ ಲಾಭದಾಯಕವಾದಂತದ್ದು ಅಂತ ನಾನು ಹೇಳ್ಬೋದು. ಸೊ ಇದು ಅಲ್ದನೆ ಇವತ್ತು ಪನ್ನೀರು ಗಿಡ ಅಂತಂದ್ರೆ ಸೆಂಟೆಡ್ ಜಿರಾನಿಯಂ ಅಂತ ಹೇಳ್ತೀವಿ. ಸಾಕಷ್ಟು ಕಡೆ ಇವತ್ತು ಬೆಳಗಾಂ ಡಿಸ್ಟಿಕ್ ನಲ್ಲಾಗಿ, ಬಾಗಲಕೋಟೆ ಆಗ್ಲಿ, ಬೇರೆ ಬೇರೆ ಡಿಸ್ಟಿಕ್ ನಲ್ಲಿ ಇವತ್ತು ಸಾಕಷ್ಟು ಒಳ್ಳೆ ಏರಿಯಾ ನಾವು ನೋಡ್ತಾ ಇದ್ದೀವಿ. ಇದು ಕೂಡ ಕಮರ್ಷಿಯಲ್ ಆಗಿ ಉಪಯೋಗ ಮಾಡತಕ್ಕಂಥ ಸುಗಂಧಿ ಬೆಳೆ. ಪನ್ನೀರು ಗಿಡವನ್ನ ನಾನು ಆಲ್ರೆಡಿ ಹೇಳದಂಗೆ ಈ ಗಾರ್ಲ್ಯಾಂಡ್ ನಲ್ಲಿ ಅಥವಾ ಹೂವಿನ ಮಾಲೆಯಲ್ಲಿ ಅಲ್ಲಲ್ಲಿ ಹಾಕೋದು ಪದ್ಧತಿ ಅಥವಾ ಅದನ್ನು ಕೂಡ ಆ ರೀತಿ ಉಪಯೋಗ ಮಾಡತಕ್ಕಂಥದ್ದು. ರೈತರು ಕೂಡ ಆ ಒಂದು ಉದ್ದೇಶಕ್ಕೆ ಅದನ್ನ ಹಾಕಿ ಮಾರ್ಕೆಟ್ ಮಾಡ್ಕೋಬಹುದು. ಒಂದು ಅಥವಾ ಬಟ್ಟೆ ಇಳಿಸುವ ಮುಖಾಂತರ ಅದರ ಸುಗಂಧದ ಎಣ್ಣೆಯನ್ನು ತೆಗೆದ್ಬಿಟ್ಟು ಮಾರ್ಕೆಟ್ ಮಾಡತಕ್ಕಂಥದ್ದು. ಸೊ ಇದನ್ನ 1 ವರ್ಷಕ್ಕೆ ಸರಿಸುಮಾರು 3-4 ಕಟಾವು ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಸೊ ಇದನ್ನ 3 ವರ್ಷದವರೆಗೂ ಇಡ್ತಕ್ಕಂಥದ್ದು. ಸೊ ಅಂದ್ರೆ ನಮಗೆ ಪ್ರತಿ ವರ್ಷ 3 ಕಟಾವು ನಮಗೆ ನಿರಂತರವಾಗಿ ಬರ್ತದೆ. 5 ತಿಂಗಳದ ಬೆಳೆ ಫಸ್ಟ್ ಕಟಾವು 5 ತಿಂಗಳಿಗೆ ಬರ್ತದೆ, ತದನಂತರ 3 ತಿಂಗಳಿಗೆ ಒಮ್ಮೆ ಒಂದೊಂದು ಕಟಾವು ಆಗ್ತವೆ. ಅಂದ್ರೆ ವರ್ಷಕ್ಕೆ 3 ಕಟಾವನ್ನ ನಾವು ನಿರೀಕ್ಷೆ ಮಾಡ್ಕೋಬಹುದು. ಸೊ ಈ ಬೆಳೆಯನ್ನ ಬೆಳಿಬೇಕಾದ್ತು ಅಂತಂದ್ರೆ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶವನ್ನ ಅವಾಯ್ಡ್ ಮಾಡಬೇಕು. ಅಂತಂದ್ರೆ ಇದನ್ನ ಹೆಚ್ಚು ಮಳೆ ಬಿದ್ದಂತ ಪ್ರದೇಶದಲ್ಲಿ ಈ ಕೊಳೆ ರೋಗ ಸ್ವಲ್ಪ ಜಾಸ್ತಿ ಇದಕ್ಕೆ. ಸೊ ಇದನ್ನ ನಾವೇನು ಸಾಲಿನ ಸಾಲಿಗೆ ಏನು ಬಂಡ್ ಹಾಕಿರ್ತೀವಿ ಅದನ್ನ ಸ್ವಲ್ಪ ಎತ್ತರದಲ್ಲಿ ಹಾಕ್ಬಿಟ್ಟು ಇದನ್ನ ನಾಟಿ ಮಾಡ್ತಕ್ಕಂಥದ್ದು. ಕಾಂಡದ ತುಂಡನ್ನೇ ಉಪಯೋಗ ಮಾಡ್ಕೊಂಡ್ಬಿಟ್ಟು ಸಸಿ ಮಡಿಗಳನ್ನ ರೆಡಿ ಮಾಡಿಕೊಂಡು ತದನಂತರ ಬೇರು ಬಿಟ್ಟಂತ ಸಸಿಗಳನ್ನ ನಾವು ನಾಟಿ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ 60 ಸೆಂಟಿಮೀಟರ್ ಸಾಲಿಗೆ ಸಾಲು ಮತ್ತೆ 60 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ ಇರತಕ್ಕಂತ ಸ್ಪೇಸಿಂಗ್ ಅನ್ನ ಉಪಯೋಗ ಮಾಡ್ಕೊಂಡ್ಬಿಟ್ಟು ಅದನ್ನ ಹಾಕ್ತಕ್ಕಂಥದ್ದು. ನಾನು ಹೇಳಿದೆ ಶಿಫಾರಸು ಮಾಡಿದಂತ ಗೊಬ್ಬರ ಮತ್ತೆ ಈ ನೀರು ಅವಶ್ಯಕವಾಗಿ ಈ ಬೆಳೆಗೆ ಬೇಕಾಗ್ತದೆ. ಇದು 5 ತಿಂಗಳಲ್ಲಿ ನಿಮಗೆ ಈ ಹರ್ಬೇಜ್ ಯೀಲ್ಡ್ ಅಥವಾ ಮೇಲೆ ಇರತಕ್ಕಂತ ಎಲೆ ಸಾಕಷ್ಟು ಡೆವಲಪ್ ಆಗಿರ್ತದೆ, ಅದನ್ನ ಕಟಾವ್ ಮಾಡ್ಕೊಂಡ್ಬಿಟ್ಟು ಬಟ್ಟೆ ಇಳಿಸುವ ಮುಖಾಂತರ ಸುಗಂಧದ ಎಣ್ಣೆಯನ್ನ ತೆಗಿಬಹುದು. ಇಲ್ಲಿ ನಮಗೆ 25-30 ಟನ್ ಅಷ್ಟು ಪನ್ನೀರು ಗಿಡದ ಫ್ರೆಶ್ ಬಯೋಮಾಸ್ ಅಥವಾ ಹರ್ಬೇಜ್ ನಮಗೆ ಸಿಗ್ತದೆ. ಸೊ ಅದರಿಂದ ನಮಗೆ ಆಯಿಲ್ ಯೀಲ್ಡ್ 18-20 ಕೆಜಿ ಪ್ರತಿ ಹೆಕ್ಟರ್ ಗೆ ಸಿಗ್ತದೆ. ಅದೇ ರೀತಿ ಈ ಪನ್ನೀರು ಗಿಡದಲ್ಲಿ ಕೂಡ 0.1% ಅಂತ ಹೇಳ್ತೀವಿ. 0.1% ಅಂದ್ರೆ ನಮಗೆ ಈ 25-30 ಟನ್ ಪ್ರತಿ ಹೆಕ್ಟರ್ ಗೆ ಹಸಿ ಇಳುವರಿ ಸಿಕ್ತು ಅಂತಂದ್ರೆ ಅದರಿಂದ 18-20 ಕೆಜಿ ಪ್ರತಿ ಹೆಕ್ಟರ್ ಗೆ ಪ್ರತಿ ವರ್ಷಕ್ಕೆ ಅಂದ್ರೆ 3 ಕಟಾವ್ ಆಗ್ತದೆ ಪ್ರತಿ ವರ್ಷಕ್ಕೆ ಸಿಗ್ತಕ್ಕಂಥದ್ದು. ಇದು ಕೂಡ ಇವತ್ತು ಮಾರುಕಟ್ಟೆಯಲ್ಲಿ 8,000-9,000 ಪ್ರತಿ ಕೆಜಿ ಎಣ್ಣೆಗೆ ಮಾರ್ಕೆಟ್ ಇದೆ. ಸೊ ಅದನ್ನು ರೈತರು ಬೆಳೆದ್ಬಿಟ್ಟು ಲಾಭನೂ ಕೂಡ ಪಡ್ಕೋಬಹುದು. ಸುಗಂಧದ ಎಣ್ಣೆ ಬಟ್ಟೆ ಇಳಿಸ್ತಕ್ಕಂಥ ಯಂತ್ರ ಅದು ಬಹಳಷ್ಟು ಮುಖ್ಯ. ಯಾಕಂತಂದ್ರೆ ಈ ಬಟ್ಟೆ ಇಳಿಸಬೇಕು ಅಂದ ತಕ್ಷಣ ನಮಗೆ ಈ ಯಂತ್ರ ಇರಲೇಬೇಕು. ಯಾಕಂತಂದ್ರೆ ನಮ್ಮ ಕನಿಷ್ಠ ಪಕ್ಷ 20-30 ಕಿಲೋಮೀಟರ್ ಅಂತರದಲ್ಲೇ ಈ ಯಂತ್ರ ಇತ್ತು ಅಂತಂದ್ರೆ ನಮಗೆ ಆ ಮಟೀರಿಯಲ್ ನ ಸಾಗಿಸ್ಬಿಟ್ಟು ಯಂತ್ರದ ಮುಖಾಂತರ ಬಟ್ಟೆ ಇಳಿಸ್ತಕ್ಕಂಥದ್ದು ನಮಗೆ ಈಸಿ ಆಗ್ತಕ್ಕಂಥದ್ದು. ಸೊ ಆ ಒಂದು ಉದ್ದೇಶದಿಂದ ಇವತ್ತು ರೈತರೇ ಇದನ್ನ ಹಾಕೊಂಡ್ಬಿಟ್ಟು ಅದನ್ನ ಎಣ್ಣೆ ತೆಗಿತಕ್ಕಂಥದ್ದು ರೂಢಿಯಲ್ಲಿದೆ. ಇದು 1 ಟನ್ ಕೆಪಾಸಿಟಿ ಅಂದ್ರೆ 1/2 ಟನ್ ಎರಡು ಸ್ಟಿಲ್ ಇರತಕ್ಕಂತ 1 ಟನ್ ಕೆಪಾಸಿಟಿ ಇರತಕ್ಕಂತ ಬಟ್ಟೆ ಇಳಿಸ್ತಕ್ಕಂತ ಈ ಒಂದು ಯಂತ್ರ ನಮಗೆ ಸ್ಟೇನ್ಲೆಸ್ ಸ್ಟೀಲ್ ಇದ್ದು ಸರಿಸುಮಾರು ಮಿನಿಮಮ್ 1-8-9 ಲಕ್ಷ ಆಗುತ್ತೆ ಇದಕ್ಕೆ ಹಾಕ್ಲಿಕ್ಕೆ. ಸೊ ಅದು ಕನಿಷ್ಠ ಪಕ್ಷ 5-10 ಜನ ರೈತರು ಕೂಡ್ಕೊಂಡ್ಬಿಟ್ಟು ಬೆಳೆ ಬೆಳೆದು ಈ ಒಂದೇ ಒಂದು ಯಂತ್ರ ಹಾಕೊಂಡು ನಾವು ಒಂದು ಲಾಭ ಪಡ್ಕೋಬಹುದು. ಇದು ಲಾವಂಜ ಪನ್ನೀರು ಗಿಡಕ್ಕೆ ಮಾತ್ರವಲ್ಲ ಹಲವಾರು ವಿವಿಧ ಸುಗಂಧಿ ಬೆಳೆಗಳನ್ನ ಬೆಳೆದ್ರೂ ಕೂಡ ಈ ಒಂದು ಯಂತ್ರದಲ್ಲಿ ಬಟ್ಟೆ ಇಳಿಸಿಕೊಂಡ್ಬಿಟ್ಟು ಮಾರ್ಕೆಟ್ ಮಾಡ್ತಕ್ಕಂಥದ್ದು. ಇನ್ನ ಪ್ರಮುಖ ಸಂಸ್ಥೆಗಳು ನಮಗೆ ಯಾವ್ಯಾವ ಈ ಒಂದು ವಿಭಾಗದಲ್ಲಿ ಅಥವಾ ಔಷಧಿ ಮತ್ತು ಸುಗಂಧ ದ್ರವ್ಯ ಒಂದು ಅದು ನಮಗೆ ಹೆಲ್ಪ್ ಮಾಡ್ತಕ್ಕಂಥದ್ದು ಅಂತಂದ್ರೆ ಆಯುಷ್ ಡಿಪಾರ್ಟ್ಮೆಂಟ್ ಆಫ್ ಆಯುರ್ವೇದಿಕ್ ಯೋಗ ನ್ಯಾಚುರೋಪತಿ ಯುನಾನಿ ಸಿದ್ಧ ಅಂಡ್ ಹೋಮಿಯೋಪತಿ ಅಂತ ಹೇಳ್ತೀವಿ. ಇದು ಮಿನಿಸ್ಟ್ರಿ ಆಫ್ ಆಯುಷ್. ಇದರಲ್ಲಿ ಬರ್ತಕ್ಕಂಥದ್ದು NMPB ಅಂತ ನ್ಯಾಷನಲ್ ಮೆಡಿಸಿನ್ ಪ್ಲಾಂಟ್ ಬೋರ್ಡ್, ಇದು ನ್ಯೂ ಡೆಲ್ಲಿಯಲ್ಲಿದೆ. ಸೊ ಇವರು ಸಾಕಷ್ಟು ರೀತಿಯಲ್ಲಿ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳನ್ನ ಯಾವ ರೀತಿ ಬೆಳಿಬೇಕು, ಯಾವ ರೀತಿ ಆ ಬೆಳೆಗಳನ್ನ ನಾವು ರೈತರು ಉಪಯೋಗ ಮಾಡ್ಕೋಬೇಕು ಮತ್ತು ಆ ಬೆಳೆಗಳ ಬಗ್ಗೆ ಹೊಸ ಮಾಹಿತಿ ತಂತ್ರಜ್ಞಾನ ಅದರ ಪ್ಯಾಂಪ್ಲೆಟ್ಸ್ ಟ್ರೈನಿಂಗ್ಸ್ ಮತ್ತು ಹಲವಾರು ರೀತಿಯಲ್ಲಿ ರೈತರಿಗೆ ಅವುಗಳನ್ನು ತಿಳಿಸಿ ಹೇಳ್ಕೊಡತಕ್ಕಂತ ಕಾರ್ಯವನ್ನು ಮಾಡ್ತಾ ಇದೆ. ನಮ್ಮ ಕರ್ನಾಟಕದಲ್ಲಿ ಕಂಪಾ ಅಂತಕ್ಕಂಥದ್ದು ಕರ್ನಾಟಕ ಔಷಧಿ ಸಸ್ಯಗಳ ಪ್ರಾಧಿಕಾರ ಅಂತ ಏನಿದೆ ಅದು ಈ ಒಂದು ಕಾರ್ಯವನ್ನ ನಿರಂತರವಾಗಿ ಅದು ಮಾಡ್ತಾ ಇದೆ. ಅಲ್ಲದೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ನಿಂದ ಕೂಡ ಸಾಕಷ್ಟು ಬೇರೆ ಬೇರೆ ಸೌಲಭ್ಯಗಳನ್ನು ಕೂಡ ಸಿಗ್ತವೆ, ಅದನ್ನು ಕೂಡ ಉಪಯೋಗ ಮಾಡಿಕೊಂಡು ರೈತರು ಬೆಳೆಯಬಹುದು. ಇನ್ನು ಕೊನೆಯದಾಗಿ ಮಾರುಕಟ್ಟೆ ವೆರಿ ಇಂಪಾರ್ಟೆಂಟ್ ರೀ. ಮಾರುಕಟ್ಟೆ ಯಾವ ರೀತಿ ಈ ಔಷಧಿ ಮತ್ತು ಸುಗಂಧ ದ್ರವ್ಯ ಬೆಳೆಗಳಿಗೆ ಖಂಡಿತವಾಗಿಯೂ ನಾವು ತೋಟಗಾರಿಕೆ ಬೆಳೆಗಳಾಗಲಿ ಅಥವಾ ಕೃಷಿ ಬೆಳೆಗಳಿಗೂ ಕೂಡ ಬಹಳಷ್ಟು ಪ್ರಾಬ್ಲಮ್ ಇವತ್ತು ಮಾರುಕಟ್ಟೆ ಹತ್ತು ಹಲವಾರು ರೀತಿಯಲ್ಲಿ ರೈತರು ಅನುಭವಿಸ್ತಕ್ಕಂಥದ್ದು. ಇದರಲ್ಲಿಯೂ ಕೂಡ ಮಾರ್ಕೆಟಿಂಗ್ ಪ್ರಾಬ್ಲಮ್ ಬಹಳಷ್ಟು ಇದೆ. ಮಾರ್ಕೆಟ್ ಮಾಡಬೇಕು ಅಂತಂದ್ರೆ ರೈತರು ಬೆಳೆದರೆ ಅವರಿಗೆ ಕೇಳಿದ್ರೆ ಈ ಒಂದು ಬೆಳೆಯಲ್ಲಿ ಮಾರುಕಟ್ಟೆ ಅಷ್ಟು ಸುಲಭವಾಗಿ ಸಿಗಂಗಿಲ್ಲ ಅಂತ ಹೇಳ್ತಕ್ಕಂಥದ್ದೇ ರೂಢಿ ಖಂಡಿತವಾಗಿ. ಯಾಕಂತಂದ್ರೆ APMC ಮಾರ್ಕೆಟ್ ಇಲ್ಲ ಅಥವಾ ಡೈರೆಕ್ಟ್ ಆಗಿ ನಾವು ಮಾರೋದು ಬಹಳಷ್ಟು ಕಠಿಣ. ಸೊ ಆದ್ರಿಂದ ಒಪ್ಪಂದ ಕೃಷಿ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಥವಾ ಒಪ್ಪಂದ ಕೃಷಿ ಅದನ್ನ ಮಾಡ್ಕೊಂಡ್ಬಿಟ್ಟು ಬೆಳೆಯೋದಾದ್ರೆ ಬಹಳಷ್ಟು ಒಳ್ಳೆಯವು. ಅದರ್ವೈಸ್ ನಾವೇನ್ ಹೇಳ್ತೀವಿ ಈ ಬೆಳೆಗಳನ್ನ ಬೆಳಿಬೇಡ್ರಿ ಅಂತಕ್ಕಂಥದ್ದು. ಇಲ್ಲಿ ಮಧ್ಯಪ್ರದೇಶದಲ್ಲಿ ನೀಮಚ್ ಅಂತಕ್ಕಂತ ಪ್ಲೇಸು ಸಾಕಷ್ಟು ಏರಿಯಾದಲ್ಲಿ ಔಷಧಿ ಗಿಡಗಳನ್ನ ರೈತರು ಬೆಳೀತಾ ಇದ್ರೆ ಆ ಒಂದು ಏರಿಯಾದಲ್ಲಿ ಮಾರ್ಕೆಟ್ ಡೆವಲಪ್ಮೆಂಟ್ ಬಹಳಷ್ಟು ಚೆನ್ನಾಗಿದೆ. ಸೊ ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಕೂಡ ಹೆಚ್ಚಿನ ರೈತರು ಬೆಳೀತಾ ಇದ್ರೆ ಖಂಡಿತವಾಗಿಯೂ ಈ ಬೆಳೆಗಳನ್ನ ಮಾರ್ಕೆಟಿಂಗ್ ಮಾಡೋದು ಬೇರೆ ಬೇರೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೂಡ ಅದನ್ನ ಅಳವಡಿಸ್ಕೋಬಹುದು. ಇಲ್ಲಿ ಹತ್ತು ಹಲವಾರು ಕಂಪನಿಗಳು ಆಲ್ರೆಡಿ ಗೊತ್ತಿದ್ದಂತ ಕಂಪನಿಗಳು ಇದಾವೆ, ಅಲ್ಲಿನೂ ಕೂಡ ಮಾರ್ಕೆಟಿಂಗ್ ಮಾಡ್ಕೋಬಹುದು. ಉದಾಹರಣೆ ಕೊಡೋದಾದ್ರೆ ಕೇಳಕರ್ ಅಂತ ಕಂಪನಿ ಮುಂಬೈನಲ್ಲಿ ಇರುತ್ತದೆ. ಆ ಕಂಪನಿ ಹತ್ತು ಹಲವಾರು ವಿವಿಧ ಈ ಸುಗಂಧದ್ರವ್ಯ, ನಾನು ಆಲ್ರೆಡಿ ಹೇಳಿದೆ, ಪನ್ನೀರು ಗಿಡದ ಎಣ್ಣೆಯನ್ನ ಮಾರ್ಕೆಟಿಂಗ್ ಮಾಡಬೇಕು ಅಂದ್ರೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಅವರ ಒಂದು ಒಪ್ಪಂದ ಮೇಲೆ ಮಾರ್ಕೆಟಿಂಗ್ ಕೂಡ ಮಾಡ್ಕೋಬಹುದು. ಅಲ್ಲದೆ ನ್ಯಾಚುರಲ್ ರೆಮಿಡೀಸ್, ಸಾಮಿ ಕೆಮಿಕಲ್ಸ್, ಬೇರೆ ಬೇರೆ ಕಂಪನಿಗಳು ಇವತ್ತ ಒಪ್ಪಂದ ಕೃಷಿ ಮಾಡ್ಕೊಂಡ್ಬಿಟ್ಟು ಬೇರೆ ಬೇರೆ ಔಷಧಿ ಮತ್ತು ಸುಗಂಧದ್ರವ್ಯಗಳನ್ನ ಮಾರ್ಕೆಟಿಂಗ್ ಮಾಡ್ತಕ್ಕಂಥದ್ದು. ಅದು ಅಲ್ಲದೆ ಇವತ್ತು ಮೊಬೈಲ್ನಲ್ಲೇ ನಾವು ಮಾರುಕಟ್ಟೆ ಹುಡುಕ್ತಾ ಇದ್ದೇವೆ. ಯಾಕಂತಂದ್ರೆ ಈ ಚರಕ ಅಂತಕ್ಕಂಥದ್ದು ಆಪ್ ಕೂಡ ಅವೈಲೇಬಲ್ ಇದೆ. ಇದು NMPB ಮತ್ತೆ ಮಿನಿಸ್ಟ್ರಿ ಆಫ್ ಆಯುಷ್, ಅಲ್ಲದೆ ಗವರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಫಾರ್ ಅಡ್ವಾನ್ಸ್ ಕಂಪ್ಯೂಟಿಂಗ್ CDAC ಅಂತ ಹೇಳ್ತೀವಿ. ಸೊ ಅದರ ಒಂದು ಜಾಯಿಂಟ್ ಆಗಿ ಅವೆಲ್ಲ ಜೊತೆಗೆ ಕೂಡಿ ಈ ಚರಕ ಅಂತಕ್ಕಂಥ ಆಪ್ ಅನ್ನು ಕೂಡ ಡೆವಲಪ್ ಮಾಡಿದ್ರೆ, ಈ ಚರಕ ಅಂತ ಆಪ್ ನಲ್ಲಿ ನಾವು ಮಾರುಕಟ್ಟೆ ಮಾಡೋದಲ್ದೇನೆ ನಮಗೆ ಬೇಕಾದಂತ ವಿವಿಧ ಔಷಧಿ ಮತ್ತು ಸುಗಂಧದ್ರವ್ಯದ ಬೇರೆ ಬೇರೆ ಪ್ರಾಡಕ್ಟ್ ಕೂಡ ಅಥವಾ ಬೇರೆ ಬೇರೆ ಒಂದು ನಮಗೆ ಕ್ರೂಡ್ ಫಾರ್ಮ್ ನಲ್ಲಿ ಕೂಡ ನಾವು ಖರೀದಿ ಕೂಡ ಮಾಡ್ಕೋಬಹುದು. ಸೊ ಅಂತ ಒಂದು ಒಳ್ಳೆಯ ಅವಕಾಶ ಈ ಮಾರುಕಟ್ಟೆ ಮುಖಾಂತರ ಸಿಗ್ತದೆ. ಇದೆಲ್ಲ ಮಾರುಕಟ್ಟೆ ಬಗ್ಗೆ. ಇನ್ನು ಕೊನೆಯದಾಗಿ ನಾನು ರೈತರಿಗೆ ಕಿವಿ ಮಾತು ಏನ್ ಹೇಳಬೇಕು ಅಂತಂದ್ರೆ, ಬಹುಶಃ ನಾನು ಇಲ್ಲಿ ಬಹಳಷ್ಟು ಬೇರೆ ಬೇರೆ ವಿಷಯಗಳ ಬಗ್ಗೆ ನಾನು ಹೇಳಿದೆ. ಅದರಲ್ಲೂ ವಾಣಿಜ್ಯ ಔಷಧೀಯ ಬೆಳೆಗಳನ್ನ ನಾನು ಸ್ವಲ್ಪ ಪ್ರಮಾಣದಲ್ಲಿ ನೀವು ಹೇಗೆ ಬೆಳಿಬೇಕು ಅಂತಕ್ಕಂಥದ್ದು ಹೇಳಿದೆ. ಖಂಡಿತವಾಗಿಯೂ ಯಾವ ರೈತರಿಗೆ ಬೆಳಿಬೇಕು, ಪೂರ್ತಿ ಪ್ರಮಾಣದಲ್ಲಿ ಆ ಒಂದು ಬೆಳೆಯ ಪ್ಯಾಕೇಜ್ ಅಥವಾ ಯಾವ ರೀತಿ ಬೆಳಿಬೇಕು ಅಂತಕ್ಕಂಥದ್ದು ಮಾಹಿತಿಯನ್ನ ಪೂರ್ತಿಯಾಗಿ ಕಲೆಕ್ಟ್ ಮಾಡಬೇಕು ಒಂದು.